ಪ್ರತಾಪ್ ಸಿಂಗ್ ಠಾಕೂರ್ ಅಸಮಾಧಾನ. ಉತ್ತರ ಕನ್ನಡ ಜಿಲ್ಲೆಯ ಕಾಸರಗೋಡ ಕಡಲ ತೀರಕ್ಕೆ ಸತತ 6ನೇ ಬಾರಿ ಬ್ಲೂ ಫ್ಲಾಗ್ ಮಾನ್ಯತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು. ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ. ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ. ಈಗ ಬೆಳೆ 6:51. ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್. ಇದು ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಸಂಗೋನಹಳ್ಳಿಯ ಪ್ರಗತಿಪರ ಕೃಷಿಕ ಡಾಕ್ಟರ್ ಎಸ್ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳನ್ನು ಕೇಳಬಹುದು. ನಮಸ್ಕಾರ ನಿನಗೆ ಭಾಸ್ಕರ. ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂನಲ್ಲಿ ಭಕ್ತಿಭಾವದ ಧಾರೆ ನಮನ ನಮನ. ಈಗ ಕೇಳಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಸಂಗೋನಹಳ್ಳಿಯ ಪ್ರಗತಿಪರ ಕೃಷಿಕ ಡಾಕ್ಟರ್ ಎಸ್ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ. ರೈತ ಬಂದವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಸಂಗೇನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಎಸ್ ತಿಪ್ಪೇಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ದಾರೆ, ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ನಮಸ್ತೆ ಸರ್. ಈ ಕೃಷಿ ಬದುಕು ಯಾರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್? ಸರ್, ಕೃಷಿ ನಮ್ಮ ತಾತ ಮುತ್ತಾತರ ಕಂದಲ್ಲೂ ನಾವು ಕೃಷಿಕರೇ. ಮೂಲತಃ ನಾವು ಕೃಷಿಕರು, ಈಗಲೂ ಕೂಡ ನಾವು ಕೃಷಿಕರೇ. ಸೊ ನಮ್ಮ ತಾತ, ನಮ್ಮ ತಂದೆ, ನಮ್ಮ ತಂದೆ ನಂತರ ನಾವು, ನನ್ನ ಸಮಕಾಲೀನರಾಗಿ ನನ್ನ ಮಕ್ಕಳು ಮತ್ತು ನನ್ನ ಹೆಂಡತಿ ಎಲ್ಲರೂ ಕೂಡ ನಾವು ಕೃಷಿಯ ಪಾಲುದಾರರು. ಕೃಷಿಯೇ ನಮ್ಮ ಜೀವ, ಕೃಷಿಯ ಜೊತೆಗೆ ನಮ್ಮ ಜೀವನ, ಹೀಗೆ ನಮ್ಮದು ನಡೀತಾ ಇದೆ. ಕೃಷಿ ಲಾಭದಾಯಕ ಅನಿಸುತ್ತಾ ಸರ್? ಖಂಡಿತ, ಯಾವತ್ತೂ ಕೃಷಿನ ಲಾಭದಾಯಕ ಅಂತ ಮಾಡಬಾರ್ದು. ಬದುಕಿಗಾಗಿ ಕೃಷಿ, ಕೃಷಿಗಾಗಿ ನಾವು, ನಮಗೋಸ್ಕರ ಸಮಾಜ, ಸಮಾಜಕ್ಕೋಸ್ಕರ ದೇಶ, ದೇಶಕ್ಕೋಸ್ಕರ ನಾವು ಅನ್ನುವ ಭಾವನೆಗಳಿರಬೇಕು. ಇವೆಲ್ಲ ಒಂದಕ್ಕೊಂದು ಪೂರಕವಾದ ವ್ಯವಸ್ಥೆಗಳು. ಇಂದಿನ ವ್ಯವಸ್ಥೆಯಲ್ಲಿ ಕೃಷಿ ಯಾವತ್ತೂ ಲಾಭದಾಯಕ ಅಂತ ನಾವು ತಿಳ್ಕೋಬಾರ್ದು. ಯಾವತ್ತು ನಾವು ಲಾಭದಾಯಕ ಅಂತ ತಿಳ್ಕೊಳ್ತೀವಿ ಅವಾಗ ನಾವು ವಿಫಲತೆಯನ್ನು, ಫೇಲ್ಯೂರ್ಸನ್ನು ನಾವು ಕಾಣ್ತಿದ್ದೀವಿ. ಕಾರಣ ಇಷ್ಟೇ, ನಮ್ಮ ನಾಗರಿಕ ಸಮಾಜ ಹಿಂದೆ ಕೃಷಿಯನ್ನ ಜೀವನದ ಒಂದು ಅವಿಭಾಜ್ಯ ಅಂಗ ಅಂತ ತಿಳ್ಕೊಂಡಾಗಲೇ ಅವರು 125 ವರ್ಷಗಳ ಬದುಕ್ತಾ ಇದ್ರು. ಕೃಷಿಯ ಜೊತೆಗೆ ಅವರು ಬದುಕನ್ನ ಸಾಗಿಸ್ತಿದ್ದರಿಂದಲೇ ಅವ್ರಿಗೆ ಯಾವುದೇ ರೋಗ ರುಜಿನಗಳು ಬಂದಿರಲಿಲ್ಲ. ಕೆರೆ, ಕಟ್ಟೆ, ಕಾಲುವೆ, ಒಳ್ಳೆ ಆಹಾರಗಳನ್ನ ಸೇವಿಸ್ತಾ ಆರೋಗ್ಯಕರವಾದಂತಹ ಜೀವನವನ್ನ ಮಾಡ್ತಾ ಇದ್ರು. ಇವತ್ತಿವೆಲ್ಲ ಬಿಟ್ಬಿಟ್ಟಿದೀವಿ ನಾವು. ಹೆಚ್ಚು ಔಷಧೀಕರಣ, ಜಾಗತೀಕರಣಕ್ಕೆ ನಾವು ಮರೆ ಹೋಗಿ ನಮ್ಮ ಪ್ರಾಚೀನ ಕಾಲದ ಕೃಷಿ ಪದ್ಧತಿಯನ್ನು ಮರೆತು ಹೋಗಿ ನಾವು ಪ್ರತಿಯೊಂದಕ್ಕೂ ನಮಗೆ ಗೊಬ್ಬರ ಬೇಕು, ಔಷಧಿ ಬೇಕು, ಗೊಬ್ಬರ ಬೇಕು, ಔಷಧಿ ಬೇಕು ಅಂತ ಹೇಳಿ ಅದಕ್ಕೆ ನಾವು ಜೋತ್ ಬಿತ್ತಿದ್ರಿಂದ ರೈತ ಲಾಭವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅದನ್ನು ನಾವು ಮನಗಾಣಬೇಕು. ನಾವು ಆರೋಗ್ಯಕರವಾದಂತಹ ಜೀವನ ನಡೆಸಬೇಕಂತೇಳಿದ್ರೆ ಕೃಷಿಗೆ ಪೂರಕವಾದ ಬದುಕನ್ನು ನಾವು ರೂಪಿಸ್ಕೊಳ್ಬೇಕು. ಕೃಷಿಯ ಜೊತೆಗೆ ನಾವಿರಬೇಕು. ಈಗ ನಾನು ಹೊಲದಲ್ಲೇ ಮನೆ ಕಟ್ಕೊಂಡಿದ್ದೀನಿ, ಹೊಲದಲ್ಲೇ ನಾನು ಬದುಕನ್ನು ರೂಪಿಸ್ಕೊಂಡಿದ್ದೀನಿ, ಇಲ್ಲಿ ಆರೋಗ್ಯಕರವಾದಂಥ ವಾತಾವರಣವನ್ನು ನಾನು ಸೃಷ್ಟಿ ಮಾಡಿಕೊಂಡಿದ್ದೀನಿ. ಸೊ ಅದು ಬಹಳ ಮುಖ್ಯವಾಗಿರುವಂತಕ್ಕಂಥ ಅಂಶ. ಇದನ್ನು ಪ್ರತಿಯೊಬ್ಬರ ರೈತರು ಕೂಡ ಮನಗಾಣಬೇಕು. ಸರ್, ನಿಮ್ದು ಎಷ್ಟೆಕರೆ ಜಮೀನಿದೆ, ಯಾವ್ಯಾವ ಕೃಷಿ ಬೆಳೆಗಳನ್ನು ಬೆಳೀತಾ ಇದ್ರು? ನಮ್ದು ಒಟ್ಟು ಅವಿಭಕ್ತ ಕುಟುಂಬ ಇದ್ದಿದ್ದು. ಈಗ ನನ್ನ ಇದಕ್ಕೆ 20 ಎಕರೆ ಜಮೀನು ಬಂದಿದೆ. ಎಲ್ಲ ತರ ಬೆಳೆಗಳನ್ನ ನಾವು ಬೆಳೀತಾ ಇದೀವಿ. ಎಲ್ಲ ತರ ಬೆಳೆಗಳಂದ್ರೆ ಒಂದಕ್ಕೊಂದು ಪೂರಕವಾದಂತಹ ಬೆಳೆಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿರೋದು. ಕೃಷಿ ಅಂತ ಹೇಳಿದ್ರೆ ಹೈನುಗಾರಿಕೆ ಬಹಳ ಮುಖ್ಯ. ಹೈನುಗಾರಿಕೆ ಅಂತ ಹೇಳಿದ್ರೆ ಯಾವುದು, ನಾವು ದನ ಸಾಕಾಣೆಗಳನ್ನ ನಾವು ಮಾಡಬೇಕು. ಕೃಷಿಗೆ ಯಾವ ಇಲ್ಲ ಅಂತ ಹೇಳಿದ್ರೆ ನಾವು ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಗೊಬ್ಬರ ಬೇಕು. ಆ ಗೊಬ್ಬರ ಇಲ್ಲದೇ ಯಾವ ಬೆಳೆಗಳು ಬರಲ್ಲ ಅನ್ನುವಂತಕ್ಕಂಥ ನಾವು ಮನಗಾಣಬೇಕು. ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಕಳೆನಾಶಕ ಅನ್ನುವಂತಕ್ಕಂಥದ್ದನ್ನ ಹಾಕಿಲ್ಲ, ಹೊಡೆಯೋದೂ ಇಲ್ಲ. ಎಲ್ಲಿ ನೀವು ಒಂದು ಗೇಣು ತೆಗೆದ್ರೂ ಕೂಡ ಹೆರೆಹುಳ ಹಂಗೆ ಎದ್ದು ಬರ್ತಾವೆ ನನ್ನ ಹತ್ರ. ಕಾರಣ ನಾನು ಕೃಷಿಗೋಸ್ಕರ ದನ ಸಾಕಿದ್ದೀನಿ, ಕಮರ್ಷಿಯಲ್ಗೋಸ್ಕರ ಮಾಡಿಲ್ಲ. ಅದಕ್ಕೆ ನಮಗೆ KMF ನಮಗೆ ಆಧಾರವಾಗಿದೆ. ಸೊ ಇಲ್ಲಿಗೆ ಬಂದು ಅವರು ಹಾಲು ಕಲೆಕ್ಟ್ ಮಾಡ್ಕೊಡ್ತಾರೆ, ಅದರಿಂದ ಸ್ವಲ್ಪ ಆದಾಯ ನಮಗೆ ಬರ್ತಾ ಇದೆ. ಸುಮಾರು ಒಂದು 40-50 ದನಗಳನ್ನು ಸಾಕಣೆ ಮಾಡ್ಕೊಂಡಿದ್ದೀನಿ. ಅದರಿಂದ ಬರುವಂಥ ಗೊಬ್ಬರವನ್ನು ಅಡಕೆಗೆ ಹಾಕ್ತೀನಿ. ಅಡಕೆಯಿಂದ ಬರುವಂತಹ ಕಳೆಗಳನ್ನು ಎಲೆಗಳನ್ನು ಮತ್ತೆ ಪುನಃ ನಾನು ಆ ಗುಂಡಿಗೆ ಹೊಡೆದ್ಬಿಟ್ಟು ಮಿಷಿನ್ ಹೊಡೆದು ಮತ್ತೆ ಪುನಃ ಅದಕ್ಕೆ ನಾನು ಕೊಡ್ತಾ ಇದ್ದೀನಿ. ಮತ್ತೆ ತೆಂಗು ಬೇರೆ ಇದೆ, ಅದ್ರ ಜೊತೆಗೆ ನಾವು ಅದಕ್ಕೆ ಪೂರಕವಾಗಿರುವಂತಹ ಏನು ಅರಣ್ಯ ಬೇಲಿ ಅಂತ ಒಂದು ಕಾನ್ಸೆಪ್ಟ್ ಇದೆ, ಎಲ್ಲ ಬದು ನಿರ್ಮಾಣ ಮಾಡಿದ್ದೀನಿ. ಪ್ರತಿಯೊಂದು ಹಂತದಲ್ಲೂ ಬದುಗಳನ್ನು ನಿರ್ಮಾಣ ಮಾಡಿ ಬದುಗಳಲ್ಲಿ ಒಂದು 15 ಒಂದು ತೆಂಗಿಟ್ಟಿದ್ದೀನಿ. ಅದರ ಮಧ್ಯ ನನಗೆ ಸರ್ವೆ, ತ್ಯಾಗ, ಲಿಂಬೆ, ಹಳಸು ಈ ಥರ ಎಲ್ಲವನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇತ್ತೀಚೆಗೆ ಸಾಕಷ್ಟು ಜನ ರೈತರು ಏಕ ಬೆಳೆ ಪದ್ಧತಿಗಳನ್ನ ಅಳವಡಿಸ್ಕೊಳ್ತಾರೆ ಸರ್. ಪೂರ್ತಿ ಒಂದು 5 ಎಕರೆ ಇದ್ರೆ 5 ಎಕರೆ ಪೂರ್ತಿ ಅಡಿಕೆ ಹಾಕೋದು, ಮಿಶ್ರ ಬೆಳೆಗಳಿಗೆ ಹೋದಾಗ ಹೆಚ್ಚು ಲಾಭದಾಯಕ ಅಂತ ಹೇಳ್ತಾರೆ. ಹಂಗಾಗ್ಬಿಟ್ಟು ಈ ಏಕ ಬೆಳೆ ಪದ್ಧತಿಯಿಂದ ಏನೇನು ಅನನುಕೂಲಗಳಾಗುತ್ತೆ, ಈ ಥರ ಮಿಶ್ರ ಬೆಳೆ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಏನು ಅನುಕೂಲ ಅನಿಸುತ್ತೆ ಸರ್? ಈಗ ನೋಡಿ, ಅದಕ್ಕೆ ನಾನು ಹೇಳಿದ್ದು ನಮ್ಮ ಬದುಕಿಗೆ ಪೂರಕವಾದಂತಹ ಕೃಷಿ ಪದ್ಧತಿಯನ್ನು ನಾವು ಅಳವಡಿಸ್ಕೋಬೇಕು. ಯಾರೋ ಯೂಟ್ಯೂಬ್ ನೋಡೋದು, ಇನ್ನೊಬ್ರು ಯಾರೋ ಪತ್ರಿಕೆಯಲ್ಲಿ ಬಂದಿದ್ದೆ, ಇನ್ನೊಂದು ಯಾವುದೋ ಮಾಧ್ಯಮದಲ್ಲಿ ಬಂದಿದೆ, ಆಕಾಶವಾಣಿಯಲ್ಲಿ ಬಂದಿದೆ ಅಂತ ಅಲ್ಲ. ಪ್ರಾಕ್ಟಿಕಲ್ ಆಗಿ ಯಾರು ಕೃಷಿಕ ಇದ್ದಾನೆ ಆ ಕೃಷಿಯ ಅನುಭವವನ್ನು ಹಂಚಿಕೊಂಡು ಅವನು ಯಾವಾಗ ಬದುಕನ್ನು ರೂಪಿಸ್ಕೊಂಡು ಮೇಲೆ ಬರಲಿಕ್ಕೆ ಸಾಧ್ಯ ಇದೆಯೋ ಅವಾಗ ಮಾತ್ರ ನಾವು ಈ ಥರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಒಂದು ವಾರದಲ್ಲಿ ಏನೆಲ್ಲ ಊಟ ಮಾಡಿರ್ತೀವಿ? ಒಂದೇ ಊಟ ಮಾಡ್ತೀವ? ಬೆಳಗ್ಗೆ ತಿಂಡಿ ಬೇರೆ, ಮಧ್ಯಾಹ್ನ ಊಟ ಬೇರೆ, ಸಂಜೆ ಊಟ ಬೇರೆ, ಮತ್ತೆ ನಾಳೆ ಬೇರೆ. ಹೀಗೆ ನಮ್ಮ ಕೃಷಿಯೂ ಕೂಡ ಅದಕ್ಕೆ ಪೂರಕವಾಗಿಯೇ ಇರಬೇಕು. ವಿಭಿನ್ನವಾಗಿ ನಾವು ಆಲೋಚನೆಗಳನ್ನ ಮಾಡಬೇಕು. ಬೆಳೆದ್ರೆ ಒಂದೇ ಸರಿ ಟೊಮೆಟೊ ಹಾಕೋದು ಲಾಸ್ ಆಯ್ತು ಅಂತೇಳಿ ಹೋಗೋದು, ರೋಡಿ ಚೆಲ್ಲೋದು. ಬೆಳೆದ್ರೆ ಮೆಕ್ಕೆಜೋಳ ಬೆಳೆಯೋದು ಲಾಸ್ ಆಯ್ತು ಅಂತ ಹೋಗೋದು, ಹಾಕಿದ್ರೆ ನೀರುಳ್ಳಿ ಹಾಕೋದು ಲಾರಿ ಸಮೇತ ಬಿಟ್ಟು ಬರುವಂಥದ್ದು. ಹೀಗೆ ಜನಗಳಿಗೆ ಯಾವುದನ್ನು ಮಾಡಿದರೆ ನಮಗೆ ಲಾಭ ಬರುತ್ತೆ, ಯಾವುದನ್ನು ಮಾಡಿದರೆ ನಮಗೆ ಲಾಭ ಇಲ್ಲ ಅನ್ನೋಂಥ ಯೋಚನೆ ಮಾಡಬೇಕು. ಇಲ್ಲಿ ನಂದೇನಾಗಿದೆ ಅಂದರೆ ಯಾವುದು ಲಾಸ್ ಅನ್ನೋ ಪ್ರಶ್ನೆನೇ ಇಲ್ಲ. ನಾವು ತಿನ್ನಬೇಕು, ದನಗಳು ತಿನ್ನಬೇಕು, ನಾವಿಬ್ಬರೂ ತಿಂದಾಗ ಮಾತ್ರ ನಾವು ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ. ಸೊ ಹಾಗಾಗಿ ಎರಡನ್ನೂ ನಾವು ಬೆಳೆಯೋದ್ರಿಂದ ಆಗುತ್ತೆ. ಏಕ ಬೆಳೆ ಪದ್ಧತಿಯಿಂದ ಯಾವುದೇ ಕಾರಣಕ್ಕೂ ಕೂಡ ರೈತ ತನ್ನ ಆದಾಯವನ್ನು ನಿರೀಕ್ಷೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಕೈ ಸುಟ್ಕೊಳ್ತಾನೆ. ಇವಾಗಿನ ಎಲ್ಲ ದರ ಏರಿಕೆ ಮತ್ತು ಲೇಬರ್ ಸಮಸ್ಯೆಗಳಿಂದ ಏಕ ಬೆಳೆಗೆ ಹೋಗಬಾರ್ದು. ಒಂದು ಮಾತ್ರ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು, ಯಾವುದೇ ಒಬ್ಬ ರೈತ ದಿನಕ್ಕೆ 2 ಆದಾಯ ಬರಬೇಕು ಅವನಿಗೆ. ಬೆಳಿಗ್ಗೆ 1 ಆದಾಯ, ಸಂಜೆ ಆದಾಯ. ಎಷ್ಟೇ ಆಗಲಿ 10 ರೂಪಾಯಿ ಆಗಲಿ, 10 ಪೈಸೆ ಆಗಿರಲಿ, ಅದು ಬೆಲೆ ಇದ್ದೇ ಇರುತ್ತೆ. ಸೊ ವ್ಯಾಲ್ಯುಯೇಷನ್ ಇಷ್ಟೇ ಅಂತ ನಾವು ಹೇಳಲಿಕ್ಕಾಗಲ್ಲ. ಮತ್ತು ವೀಕ್ಲಿ ಆದಾಯ ಬರಬೇಕು, 15 ದಿವಸ 15 ದಿವಸಕ್ಕೊಂದು ಆದಾಯ ಬರಬೇಕು, ತಿಂಗಳಿಗೊಂದು ಆದಾಯ ಬರಬೇಕು, 3 ತಿಂಗಳಿಗೆ ಆದಾಯ ಬರಬೇಕು, 6 ತಿಂಗಳಿಗೆ ಆದಾಯ ಬರಬೇಕು, ವರ್ಷಕ್ಕೆ ಆದಾಯ ಬರಬೇಕು. ಅರ್ಥಾಯ್ತಾ? ಹಾಗೆ ಪ್ರತಿಯೊಂದನ್ನು ಆದಾಯ ಇಟ್ಕೊಂಡು ನಾವು ನಿರೀಕ್ಷೆ ಮಾಡಿದಾಗ ಬರುತ್ತೆ. ಸೊ ಈಗ ನೋಡಿ, ನಾನು ಕಳೆದ 8 ವರ್ಷಗಳ ಹಿಂದೆ ತ್ಯಾಗ ಸಿಲ್ವರು ಅವನ್ನೆಲ್ಲ ಹಾಕಿದೆ. ಸೊ ನಾವು ಇನ್ನೊಂದು 2-3 ವರ್ಷಕ್ಕೆ ನಿರೀಕ್ಷೆಗಿಂತ ಆದಾಯ ಹೆಚ್ಚು ಆದಾಯವನ್ನು ನಾನು ಇದನ್ನು ಗಳಿಸ್ಕೊಳ್ಳೋಕೆ ಸಾಧ್ಯ ಆಗಿದೆ. ಸೊ ನಾನು ಡೈರಿ ಮಾಡಿದ್ದೀನಿ, ಬೆಳಿಗ್ಗೆ ಆದಾಯ ಬರುತ್ತೆ, ಸಂಜೆ ಆದಾಯ ಬರುತ್ತೆ. ಅದರಿಂದ ಸರ್ಕಾರ ನಮಗೆ ಪ್ರೋತ್ಸಾಹ ನೀಡ್ತಾ ಇದೆ, ಎರಡೂ ನನಗೆ ಆಗ್ತಾ ಇದೆ. ಒಂದು ವೇಳೆ ನಾನು ಸಾಕಿದ ದನ ಸತ್ರೆ ಇನ್ಶೂರೆನ್ಸ್ ಬರುತ್ತೆ, 50,000 ರೂಪಾಯಿ ಇನ್ಶೂರೆನ್ಸ್ ಬರುತ್ತೆ, ಅದು ಋಣ ತೀರಿಸಿರುತ್ತೆ, ಅಲ್ಲಿವರೆಗೆ ಅದು ಸಗಣಿ ಹಾಕಿರುತ್ತೆ, ಗಂಜಲ ಹಾಕಿರುತ್ತೆ. ಆ ಸಗಣಿ ಗಂಜಲ ಎರಡನ್ನೂ ಕೂಡ ನಾನು ತೋಟಕ್ಕೆ ಕರೆಸ್ತಾ ಇದ್ದೀನಿ. ಸೊ ಈಗ ಒಂದಕ್ಕೊಂದು ಪೂರಕವಾದಂಥ ವ್ಯವಸ್ಥೆ ಇರಬೇಕು. ಇಲ್ಲಿ ಹೈನುಗಾರಿಕೆಯಲ್ಲಿ ಲಾಸ್ ಆದರೂ ಕೂಡ ಸೊ ನನಗೆ ಅಲ್ಲಿ ಅಡಿಕೆಯಲ್ಲಿ ಲಾಭ ಬರುತ್ತೆ. ಸೊ ಬಹುತೇಕ ಜನಗಳು ಅಡಿಕೆಗೆ ಇವತ್ತು ಮಾರು ಹೋಗಿ ತೆಂಗನ್ನು ಮರೆತಿದ್ರು. ನಾನು ಎಲ್ಲೆಲ್ಲಿ ಅಡಿಕೆ ಹೋಗುತ್ತೋ ಅಲ್ಲಿ ತೆಂಗು ಹಾಕಿದ್ದೆ. ಬರೀ ಬದುಗಳಲ್ಲಿ ಹಾಕಿರುವಂಥ ತೆಂಗಿನ ಬೆಳೆಯ ಲಾಭ ಈ ವರ್ಷ ನನಗೆ 1,65,000, ಕೇವಲ 60 ಗಿಡಕ್ಕೆ. ಸೊ ಹಾಗಾಗಿ ನಾವು ಒಂದಕ್ಕೊಂದನ್ನು ಅರ್ಥ ಮಾಡ್ಕೋಬೇಕು. ಸೊ ಎಲ್ಲಕ್ಕೊಂದು ರೂಪಿಸಿದಾಗ, ಈಗ ನನ್ನ ಹತ್ರ 10 ಕುರಿ ಇದೆ, 10 ಮೇಕೆ ಇದೆ, 50 ಕೋಳಿ ಇದೆ. ಸೊ ಇವೆಲ್ಲ ಆದಾಯಗಳ ಲಾಭಗಳೇ. ಕೋಳಿ ಕೆಲಸ ಕೋಳಿ ಮಾಡುತ್ತೆ, ಮೇಕೆ ಕೆಲಸ ಮೇಕೆ ಮಾಡುತ್ತೆ, ಕುರಿ ಕೆಲಸ ಕುರಿ ಮಾಡುತ್ತೆ. ಅವೆಲ್ಲ ರೈತನ ಸ್ನೇಹಿಗಳು, ಪರಿಸರ ಸ್ನೇಹಿಗಳು. ಸೊ ಈ ರೀತಿಯಾಗಿ ನಾವು ಬದುಕನ್ನು ರೂಪಿಸ್ಕೊಂಡಾಗ ಕೃಷಿ ಲಾಸ್ ಅಂತ ಅನ್ಸ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಒಂದು ಕೃಷಿಯನ್ನು ಇಂಡಸ್ಟ್ರಿ ಅಂತ ಮಾಡಬೇಕು, ಒಂದು ಕೃಷಿಯನ್ನೇ ಕೈಗಾರಿಕಾ ವಲಯವನ್ನು ಮಾಡಬೇಕು, ಒಂದು ಕೃಷಿಯನ್ನೇ ಮಾರ್ಕೆಟಿಂಗ್ ಸಿಸ್ಟಮ್ ಆಗಿ ಮಾಡಬೇಕು. ನಮ್ಮ ಹತ್ರ ರೈತರು ಬರಬೇಕು, ನಮ್ಮ ಹತ್ರ ಬೈ ಮಾಡಬೇಕು. ನಾವಿಲ್ಲಿಂದ ಚೀಲ ತುಂಬಿಕೊಂಡು ಹೋಗಿ ಅಲ್ಲಿ ಹೋಗಿ ಮಾರ್ಕೆಟ್ಗೆ ಅವನ ಕೈ ಕೈಲಿ ಇಟ್ಕೊಂಡು ಕಮಿಷನ್ ಥರ ಏಜೆಂಟ್ ಆಗಿ ಅವನು ಕೊಟ್ಟು ದುಡ್ಡು ಇಸ್ಕೊಂಡ್ಬರಬಾರ್ದು, ನಮ್ಮನ್ನು ಹುಡ್ಕೊಂಬರಬೇಕು. ಆ ರೀತಿಯಾದಂತಹ ಕೃಷಿ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಂಡಾಗ ಮಾತ್ರ ನಾವು ಬದುಕನ್ನು ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸರ್, ನೀವು ಹೇಳಿದ್ರಿ ಪ್ರತಿ ದಿವಸ ಆದಾಯ ಬರಬೇಕು ರೈತರಿಗೆ, 15 ದಿವಸಕ್ಕೊಮ್ಮೆ ಬರಬೇಕು, ತಿಂಗಳಿಗೊಮ್ಮೆ ಬರಬೇಕು, 3 ತಿಂಗಳಿಗೊಮ್ಮೆ ಬರಬೇಕು, 6 ತಿಂಗಳಿಗೊಮ್ಮೆ ಬರಬೇಕು, ವರ್ಷಕ್ಕೊಮ್ಮೆ ಬರಬೇಕು, ಇನ್ನು 10-15 ವರ್ಷ ಬಿಟ್ಟು ಅರಣ್ಯ ಬೆಳೆಗಳಿಂದನೂ ನಮ್ಗೆ ಆದಾಯ ಬರಬೇಕು ಅಂತ. ಈ ಥರ ಒಂದು ಒಳ್ಳೆ ಪದ್ಧತಿಗಳನ್ನ ಯಾಕೆ ನಮ್ಮ ರೈತರು ಅಳವಡಿಸ್ಕೊಳ್ತಲ್ಲ? ಏನು ಮಾಹಿತಿ ಕೊರತೆ ಅಂತೀರಾ ಅಥವಾ ಅನುಭವದ ಕೊರತೆ ಅಂತೀರಾ? ನೋಡಿ, ರೈತರು ಬಹಳ ಮಾರು ಹೋಗ್ಬಿಡ್ತಾರೆ, ದಿಢೀ ಶ್ರೀಮಂತರಾಗಬೇಕು. ಈಗ ನಾನು ಒಂದು ಹೊಸ ಕಾನ್ಸೆಪ್ಟ್, ಈಗ ನಾನು ಸಕಲೇಶ್ಪುರದಲ್ಲಿ ಡ್ಯೂಟಿ ಮಾಡ್ತಾ ಇರೋದ್ರಿಂದ ಸೊ ಅಲ್ಲಿ ನನಗೆ ಇನ್ಸ್ಪೈರ್ ಆಗಿ ನಾನು ಯಾಕೆ ಏಲಕ್ಕಿ ಮಾಡಬಾರ್ದು, ನಾನು ಏಲಕ್ಕಿ ಬೆಳೆದ್ರೆ ಏನು ಪ್ರಯೋಜನ, ಮತ್ತು ಮೆಣಸನ್ನು ಯಾಕೆ ಹಾಕ್ಬಾರ್ದು, ಕೋಕೋ ಯಾಕೆ ಹಾಕ್ಬಾರ್ದು ಅನ್ನುವಂಥಕ್ಕಂಥದ್ದನ್ನ ಉತ್ತೇಜನಗೊಂಡು ಅಲ್ಲಿನ ಚೆನ್ನದ ಅನುಭವ ತೆಗೆದುಕೊಂಡು ನಾನೀಗ ಅದನ್ನ ಆ ಫೀಲ್ಡ್ಗೆ ಇಳಿದೀನಿ. ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ವರ್ಷದಿಂದ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ನಾನು ಗುಂಡಿ ತಗ್ಸಿದ್ದೀನಿ, ಅದಕ್ಕೆ ಮಣ್ಣು ತುಂಬಿಸಿದ್ದೀನಿ, ತಾವೇ ನೋಡ್ದಂಗೆ ಈಗ ಗೊಬ್ಬರ ತುಂಬಿಸ್ತಾ ಇದ್ದೀನಿ, ಗೊಬ್ಬರ ಮುಗಿಸ್ತೀನಿ, ಇನ್ನೂ 2 ತಿಂಗಳು ಬೇಕು ನಾನು ಹಾಕ್ಲಿಕ್ಕೆ. ಅದಕ್ಕೆಲ್ಲ ಪೂರಕವಾಗಿ ವಾತಾವರಣ ಸೃಷ್ಟಿ ಮಾಡಿಕೊಟ್ರೆ ಮಾತ್ರ ನಾವು ಏಲಕ್ಕಿ ಮೆಣಸನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ರೈತರು ಏನಾಗ್ತಾರಂದ್ರೆ, ಯಾರಾದರೂ ಒಬ್ಬನಿಗೆ 100 ರೂಪಾಯಿ ಕೆಜಿ ನೀರುಳ್ಳಿ ಸಿಕ್ತು ಅಂದರೆ ತಿರ್ಗಿ ನೆಕ್ಸ್ಟ್ ಇಯರ್ ಪೂರ್ತಿ ನೀರುಳ್ಳಿ ಹಾಕ್ತಾರೆ. ಸೊ ನೀರುಳ್ಳಿ ವ್ಯವಹಾರ ಏನಿದ್ರೆ ಅದೇ ಒಂದು ದಂಧೆ. ಅವರೆಲ್ಲ ಸ್ಟಾಕ್ ಮಾಡ್ಕೊಂಡು ಹೋದ ವರ್ಷದ್ದು ಸ್ಟಾಕ್ ಮಾರ್ಕೆಟ್, ಈ ವರ್ಷದ ಸ್ಟಾಕ್ ಮಾರ್ಕೆಟ್ ಬಿಟ್ಬಿಟ್ಟು 100 ರೂಪಾಯಿ ಕೆಜಿ ಮಾಡಿಬಿಡ್ತಾರೆ, ನೆಕ್ಸ್ಟ್ ಇಯರ್ 10 ರೂಪಾಯಿ ಕೆಜಿ ಮಾರಾಟ ಮಾಡ್ತಾರೆ. ಸೊ ಅವಾಗ ರೈತನಂತ ಲಾಸ್ ಆಗುತ್ತೆ. ಸೊ ಆ ಥರ ಆಗಬಾರ್ದು. ಸೊ 2 ದನ ಕಟ್ಟಿದ್ರೆ ಅವನಿಗೆ ಇವತ್ತು 45-50 ರೂಪಾಯಿ ಹಾಲಿನ ರೇಟ್ ಇದೆ, ಸಗಣಿ ಬರುತ್ತೆ. ಅವ್ನು ಮೆಕ್ಕೆಜೋಳ ಹಾಕಿದ್ರೆ ಮೆಕ್ಕೆಜೋಳದಲ್ಲೂ ಲಾಭ ಇರುತ್ತೆ, ಅಲ್ಲಿ ಲಾಸ್ ಆದರೆ ಅವನು ದನಿಗೆ ಕೊಟ್ಟರೆ ಅಲ್ಲಿಂದ ಲಾಭ ಬರುತ್ತೆ, ಆಗ್ಲಂತ ಹೇಳಿದ್ರೆ ಗೊಬ್ಬರ ಆಗುತ್ತೆ. ಈ ರೀತಿ ಒಂದಕ್ಕೊಂದು ಪೂರಕವಾದಂತಹ ಮಿಶ್ರ ಬೇಸಾಯ ಪದ್ಧತಿಗಳನ್ನು ಮಾಡಿಕೊಂಡ್ರೆ ಹಾಕ್ಬೋದು, ಎಲ್ಲದರಲ್ಲೂ ನಮಗೆ ಆದಾಯ ಸಿಗುತ್ತೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಆರೋಗ್ಯ. ಈಗ ನಾನು ಪ್ರೊಡಕ್ಷನ್ ಮಾಡಿಕೊಂಡ್ರೆ, ನಾನು ರಾಗಿ ಬೆಳ್ಕೊಂಡ್ರೆ ಆ ರಾಗಿಯಲ್ಲಿ ಏನೇನು ಹಾಕಿರುತ್ತೆ ನನಗೆ ಗೊತ್ತಿರುತ್ತೆ, ನಾನೇ ಭತ್ತ ಬೆಳ್ಕೊಂಡ್ರೆ ಹೇಗಿರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಸೊ ನಾನೇ ಹಾಲನ್ನು ಉತ್ಪತ್ತಿ ಮಾಡಿಕೊಂಡ್ರೆ ಹೆಂಗಿರುತ್ತೆ ಅಂತ ಗೊತ್ತಿರುತ್ತೆ. ಬಹಳ ಹೆಚ್ಚು ಆರೋಗ್ಯದ ಕಡೆ ಹೆಚ್ಚು ನಾವು ಗಮನ ಕೊಡುವಂತಹ ಪರಿಸ್ಥಿತಿ. ಆರೋಗ್ಯವೇ ಭಾಗ್ಯ, ಆರೋಗ್ಯ ಒಂದಿಲ್ಲಾಂದ್ರೆ ನಾವೇನು ಮಾಡ್ಲಿಕ್ಕಾಗಲ್ಲ. ಹೆಚ್ಚು ಆರೋಗ್ಯವನ್ನು ಕೊಡುವಂತಹ ಯಾವುದಾದ್ರೂ ಒಂದು ವಿಶ್ವವಿದ್ಯಾನಿಲಯ ಅಥವಾ ಯೂನಿವರ್ಸಿಟಿ ಅಥವಾ ಒಂದು ಸೈನ್ಸ್ ವಲಯ ಇದೆ ಅಂದ್ರೆ ಅದು ಕೃಷಿ. ನಮ್ಗೆ ಎಲ್ಲ ಆರೋಗ್ಯ ಸಿಗುತ್ತೆ, ಅದೇ ಪಾಠ ಮಾಡುತ್ತೆ ನಮಗೆ. ಸೊ ಹಿಂದೆ ಯಾವ ಮೆಡಿಕಲ್ ಕಾಲೇಜು ಇರಲಿಲ್ಲ, ಯಾವ ಡಾಕ್ಟರ್ಗಳು ಇರಲಿಲ್ಲ. ಸೊ ಹಿಂದೆ ನಮ್ಮ ಇತಿಹಾಸದಲ್ಲಿ ಹೇಳ್ತೀವಿ, ಕೆರೆಯಂ ಕಟ್ಟಿಸು, ಬಾವಿಯಂ ತೆಗೆಸು, ದೇವಾಗಾರವಂ ಮಾಡಿಸು ಅಂತ. ಈ ಮೂರಲ್ಲಿ ನಿನ್ನ ಜಗತ್ ಕಾಣೋ ಅಂತ ಹೇಳೋರು. ಇವಾಗ ಅದೆಲ್ಲ ಮರೆ ಆಗ್ತಾ ಇದೆ. ಹಾಗಾಗಿ ರೈತರು ಮಾರು ಹೋಗ್ತಿದ್ದಾರೆ, ಮರಳಾಗ್ತದರೆ. ಸೊ ದೈಹಿಕ ಶ್ರಮ ಕಡಿಮೆ ಆಗ್ತಾ ಇದೆ. ಕೊರೋನಾದಲ್ಲಿ ಯಾರು ರೈತರು ಅಷ್ಟ ಯಾರು ರೈತರ ಮೇಲೆ ಬರಲೇ ಇಲ್ಲ, ನಮ್ಮಲ್ಲೇ ತಗೊಳ್ರಿ, ಯಾರಿಗೂ ಬರಲೇ ಇಲ್ಲ, ಇಲ್ಲಿ ಪ್ರವೇಶನೇ ಆಗಲ್ಲ ಇಲ್ಲಿ. ಸರ್, ಇತ್ತೀಚೆಗೆ ನಾವು ಸಾಕಷ್ಟು ಜನ ರೈತರನ್ನ ಮಾತಾಡಿಸ್ಬೇಕಾದ್ರೆ ಕೃಷಿ ಲಾಭದಾಯಕ ಅಲ್ಲ, ಲಾಸು ಲಾಸು ಅಂತಾರೆ. ಸಾಕಷ್ಟು ಕೃಷಿಗೆ ಖರ್ಚು ಮಾಡ್ತಾರೆ, ವ್ಯವಸಾಯದಿಂದ ಹಿಡಿದು ರಾಸಾಯನಿಕ ಗೊಬ್ಬರ ಇರ್ಬೋದು, ರಾಸಾಯನಿಕ ಕ್ರಿಮಿನಾಶಕಗಳಿರ್ಬೋದು, ಸಾಕಷ್ಟು ಹೊರಗಡೆಯಿಂದ ತಂದು ಸುರಿಯಂಥದ್ರಿಂದ ಸಾಕಷ್ಟು ಕೃಷಿ ಕೆಲವು ಸಾರಿ ನಷ್ಟವನ್ನು ತಂದು ಕೊಡುತ್ತೆ. ಅಂಥದ್ರಲ್ಲಿ ನೀವೆಲ್ಲ ಹೆಚ್ಚಾಗಿ ಈ ಸಾವಯವ ಕೃಷಿ ಅಥವಾ ಜೀರೋ ಕಲ್ಟಿವೇಷನ್ ಈ ಥರ ಒಂದು ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ರೆ ಯಾವ ಥರ ಪದ್ಧತಿಗಳನ್ನ ಅಳವಡಿಸ್ಕೊಂಡ್ರೆ ನಮ್ಮ ರೈತರು ಈ ಕೃಷಿಯನ್ನು ಲಾಭದಾಯಕ ಮಾಡ್ಕೋಬೋದು ಅಂತೀರಾ? ಇದು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ. ನಾನು ಹೇಳಿದ್ನಲ್ಲ, ಇವತ್ತು ರೈತರ ಮೇಲೆ ಸವಾರಿ ಮಾಡುತ್ತಿರುವಂತಹ ವ್ಯವಸ್ಥೆಗಳು ಯಾವಪ್ಪ ಅಂದ್ರೆ ಈ ಪೈಪ್ ಮಾರುವಂತಹ ವ್ಯವಸ್ಥೆಗಳು, ಜೊತೆಗೆ ಈ ರಾಸಾಯನಿಕ ಗೊಬ್ಬರಗಳನ್ನು ಕ್ರಿಮಿನಾಶಕ ಔಷಧಿಗಳನ್ನ ಮಾರಾಡ್ತಿರುವಂತಕ್ಕಂಥ ದೊಡ್ಡ ದಂಧೆ. ಇವ್ರು ನಮ್ಮ ರೈತರಿಗೆ ಯಾವ ಔಷಧಿ ಹೊಡೆದ್ರೆ ಇದು ಮೆಕ್ಕೆಜೋಳದಿದ್ದು ಹೋಗುತ್ತೆ, ನೀರುಳಿ ಹೋಗುತ್ತೆ, ಅದು ಗೊತ್ತಿರಲ್ಲ ಅವ್ರಿಗೆ. ಸೊ ಅವರು ಸಣ್ಣದೊಂದು 100 ml ತಗೊಂಡ್ರು 1,000 ರೂಪಾಯಿ ಕೊಡೋಂದ್ರು ಕೊಡ್ತಾನೆ, 2,000 ರೂಪಾಯಿ ಕೊಡೋಂದ್ರು ಕೊಡ್ತಾನೆ. ಸೊ ಅದನ್ನೇ ನಾನು ಹೇಳೋದೇನೆಂದ್ರೆ, ಈಗ ನಾವು ಇಲ್ಲಿ ದನವಿನ ಗಂಜಲ ಕಾಂಗ್ರೆಸ್ ಗಿಡದ ರಸ ಒಂದು ಯಾವುದೋ ಒಂಚೂರು ಪೆನೈಲೋ ಅಥವಾ ಇದನ್ನು ಸೇರಿಸ್ಕೊಂಡು ಹೊಡೆದ್ರೆ, ಗಂಜಲ ಸೇರಿಕೊಂಡು ಹೊಡೆದ್ರೆ ಕಂಪ್ಲೀಟ್ ಸ್ಪಾಯ್ಲ್ ಆಗುತ್ತೆ. ಸೂರ್ಯನ ಕಿರಣಗಳನ್ನು ವಿರೋಧಿಸಿ ಬದುಕುವಂಥ ವೈರಸ್ ಯಾವಿರಲ್ಲ, ಅದಕ್ಕೆ ಪೂರಕವಾದ ವಾತಾವರಣಗಳನ್ನು ನಾವು ಸೃಷ್ಟಿ ಮಾಡ್ಕೋಬೇಕು. ಭಾಳ ಮುಖ್ಯವಾದಂಥ ಅಂಶ ಅದು. ಎರಡನೇದಾಗೇನಂತೇಳಿದ್ರೆ, ಯಾವ ರೈತ ಪಶುಸಂಗೋಪನೆಯನ್ನು ಮಾಡದೆ ಕೃಷಿಗೆ ಹೋಗ್ತಾನೆ ಅದು ಮೊದಲನೇ ತಪ್ಪು. ಪಶುಸಂಗೋಪನೆ ಇಲ್ಲದೇ ಅವನು ಕೈ ಹಾಕಬಾರ್ದು, ಕೃಷಿಗೆ ಕೈ ಹಾಕಬಾರ್ದು. ಸೊ ಪಶುಸಂಗೋಪನೆಯನ್ನು ಮಾಡಿಕೊಂಡ್ರೆ ಅವನಿಗೆ ವಿವಿಧ ಲಾಭಗಳು ಇದ್ದಾವೆ. ಅವನಿಗೆ ಕುಡಿಯೋಕೆ ಹಾಲು ಸಿಗುತ್ತೆ, ಮಜ್ಜಿಗೆ ಸಿಗುತ್ತೆ, ಮೊಸರು ಸಿಗುತ್ತೆ, ತುಪ್ಪ ಸಿಗುತ್ತೆ, ಗೊಬ್ಬರ ಸಿಗುತ್ತೆ. ಗೊಬ್ಬರವನ್ನು ತೆಗೆದುಕೊಂಡು ಹೋದರೆ ಯಾವ ಕ್ರಿಮಿ ನಾಶಕ ಔಷಧಿಗಳನ್ನು ಬಳಸುವಂತಕ್ಕಂಥ ಅಗತ್ಯ ಇರಲ್ಲ. ಸಾರಜನಕ, ಸಸಾರಜನಕ, ರಂಜಕ ಎಲ್ಲವೂ ಕೂಡ ಸಗಣಿಯಲ್ಲೇ ಗಂಜಲದಲ್ಲೇ ಇದೆ, ಯಾವ ಆಕಾಶದಿಂದ ಉದುರಿರಲ್ಲ ಅನ್ನೋ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಅನ್ನು ಅವರು ಉಪಯೋಗಿಸಬೇಕು. ಬಟ್ ಒಂದೇನಪ್ಪ ಅಂದರೆ, ಇವಾಗ ಒಂದು ತಟ್ಟಿ ಸಗಣಿ ಗೊಬ್ಬರ ಹಾಕ್ಬಿಟ್ರೆ ನಾನು ನಾಳೆಗೆ ಅದು ಆದಾಯ ಕೊಟ್ಬಿಡುತ್ತೆ ಅಥವಾ ಆ ಗಿಡಗಳಿಗೆ ಪೋಷಕಾಂಶಗಳನ್ನು ಕೊಡುತ್ತೆ ಅಂತ ನಾನು ಹೇಳಲಾರೆ. ಅದು ಒಂದು 2-3 ವರ್ಷಗಳ ನಂತರ ಅದು ತನ್ನ ಕೆಲಸವನ್ನು ತಾನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಪಶುಸಂಗೋಪನೆಯನ್ನು ಮಾಡ್ಕೊಂಡು ಗೊಬ್ಬರ ಗೋಡುಗಳನ್ನು ಮಾಡಿಕೊಂಡು ಹೆಚ್ಚು ಹಸಿರೆಲೆಗಳನ್ನು ಮಾಡಬೇಕು. ಈಗ ನಾನು ಯಾಕೆ ತ್ಯಾಗದ ಗಿಡಗಳು ಹಾಕಿದ್ದೀನಿ ಅಂತೇಳಿದ್ರೆ, ಅದರತ್ತೆ ಒದೇ ರಾಶಿ ಅದಕ್ಕೆ ಬಿದ್ದಿಡುತ್ತೆ. ನೀವು ಮಲ್ನಾಡು ಕಡೆ ಬನ್ನಿ, ಒಂದು 50 ಮನೆ ಹುಡುಕಿರೋ ಒಂದು ಟ್ಯಾಕ್ಟ್ರಿ ಸಿಗಲ್ಲ ಯಾರ ಹತ್ರ. ನಮ್ಮಲ್ಲಿ ಬನ್ನಿ, ಒಂದು ಒಬ್ಬ ಟ್ಯಾಕ್ಟ್ರಿ ಅದ್ರ ಕೃಷಿಗೆ ಉಪಕರಣ ನೋಡಿದ್ರು ದೊಡ್ಡ ಇಂಡಸ್ಟ್ರಿನೇ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಪ್ರತಿಯೊಂದು ಸಾಲಲ್ಲೂ ಒಡೆದು ಒಡೆದು ಒಡೆದು ಒಡೆದು ಅದು ಟಾರೋಡ್ ಆಗಿರುತ್ತೆ. ಕೃಷಿಗೆ ಪೂರಕವಾಗಿರಲ್ಲ ಆ ಭೂಮಿ, ಕೃಷಿಗೆ ವಿರುದ್ಧವಾದ ದಿಕ್ಕಿನಲ್ಲಿ ನಾವು ಆ ಜಮೀನನ್ನು ತಗೊಂಡ್ಕೊಂಡು ಹೋಗಿರೋದ್ರಿಂದ ಅವನು ಫೇಲೂರ್ ಆಗ್ತಾನೆ. ಹೊಸದಾಗೇನೋ ಆವೇಶಕ್ಕೆ 2-3 ಬೆಳೆ ತಗೊಂಡ್ಬಿಡ್ತಾನೆ, ಅದಾದಮೇಲೆ ಅವನು ಫೇಲೂರ್ ಆಗ್ತಾನೆ. ಸೊ ಇವೆಲ್ಲವನ್ನು ಕೂಡ ನಾವು ಪರೀಕ್ಷೆ ಮಾಡಬೇಕು, ಮಣ್ಣಿನ ಪರೀಕ್ಷೆ ಮಾಡಬೇಕು, ನೀರಿನ ಗುಣಲಕ್ಷಣ ಪರೀಕ್ಷೆ ಮಾಡಬೇಕು. ಅದಕ್ಕೆ ನಾವು ತೋಟಗಾರಿಕೆ ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕ ಮಾಡಬೇಕು, ಅವರ ಸಲಹೆ ಸೂತ್ರಗಳನ್ನು ಪಡ್ಕೊಂಡು ಬಹಳ ಮುಖ್ಯವಾಗಿ ನಮ್ಮ ಪ್ರಾಕ್ಟಿಕಲ್ ನಾಲೆಜ್. ಈಗ ನಾವು ಹೋಗಿ ಒಂದು ಗಿಡದ ಹತ್ರ ನಿಂತ್ಕೊಂಡ್ರೆ ಅದನ್ನು ಬಂದು ಮಾತಾಡಿಸುತ್ತೆ, ನಾವು ಅದ್ರ ಜೊತೆ ಮಾತಾಡಬೇಕು. ನಾವು ಅದ್ರ ಜೊತೆ ಮಾತಾಡಿದಾಗ ಮಾತ್ರ ಅದ್ರ ಕಷ್ಟಗಳನ್ನು ಹೇಳ್ಕೊಳತ್ತೆ, ನಾನು ಹಿಂಗೆ ಆಗ್ತಾ ಇದ್ದೀನಿ, ನನಗೆ ಇಂಥ ಬೇಕು, ಈಗ ನೀರು ಬೇಕು, ಇಂಥ ಔಷಧಿ ಬೇಕು ಅಂತ ಹೇಳುತ್ತೆ. ನಮ್ಗೆ ಹುಷಾರಿಲ್ಲ ಡಾಕ್ಟರ್ ತಕ್ಕ ಹೋದಾಗ ಯಾಕೆ ಅವರು ಬ್ಲಡ್ ಟೆಸ್ಟ್ ಮಾಡು, ಯೂರಿನ್ ಟೆಸ್ಟ್ ಮಾಡು, ECG ಮಾಡಿಸು, ಎಕ್ಸ್ರೇ ಮಾಡಿಸು ಅಂತ ಹೇಳ್ತಾರೆ ಅಂದರೆ ಈ ಕಾರಣಕ್ಕಾಗಿ. ಹಾಗಾಗಿ ನಾವು ಅದನ್ನು ಟೆಸ್ಟ್ ಮಾಡಬೇಕು, ನಾವೇ ಡಾಕ್ಟ್ರಾಗಿ ನಿಂತ್ಕೊಂಡು ಅದನ್ನು ಮಾತಾಡಿಸ್ಬೇಕು. ಯಾರು ಸಸ್ಯಗಳನ್ನು ಗಿಡಗಳನ್ನು ಪ್ರಾಣಿಗಳನ್ನು ಮಾತಾಡಿಸಿ ಅದನ್ನು ಪೋಷಣೆ ಮಾಡ್ತಾನೆ ಅವನು ನಿಜವಾದ ಕೃಷಿಕ. ಸರ್, ನೀವೇ ಒಂದೊಳ್ಳೆ ಮಾತು ಹೇಳಿದ್ರಿ ಅಂದರೆ ಈ ಕೃಷಿಗೆ ಬರಬೇಕಂದ್ರೆ ರೈತರು ಮೊದಲು ಏನಾದರೂ ಒಂದು ಉಪಕಸಬುಗಳು ಅಳವಡಿಸಬೇಕು. ಹೈನುಗಾರಿಕೆ ಆಗಿರ್ಬೋದು, ಕುರಿ ಆಗಿರ್ಬೋದು, ಕೋಳಿ ಮೇಕೆ ಸಾಕಾಣಿಕೆ ಆಗಿರ್ಬೋದು, ಯಾವ್ದಾರು ನೀವು ಹೇಳ್ದಂಗೆ ಹಸಿರೆಲ್ಲ ಗೊಬ್ಬರಗಳನ್ನ ಬೆಳೆದು ಅದರಲ್ಲೇ ಮಲ್ಚ್ ಮಾಡಿ ಅದರಿಂದ ಒಂದು ಭೂಮಿಯ ಫಲವತ್ತತೆನ ಹೆಚ್ಚು ಮಾಡೋದಾಗಿರ್ಬೋದು. ಹಂಗಾಗ್ಬಿಟ್ಟು ನಮ್ಮ ಹೊರಗಡೆಯಿಂದ ನಾವು ಹೆಚ್ಚು ಖರ್ಚು ಮಾಡಿ ತಂದು ಸುರಿಯಂಥದ್ದು ಬೇಡ, ನಮ್ಮಲ್ಲೇ ಒಂದು ಈ ಥರ ಪದ್ಧತಿಗಳನ್ನ ಅಳವಡಿಸ್ಕೊಂಡಾಗ ಕೃಷಿ ಲಾಭದಾಯಕ ಮಾಡ್ಕೋಬೋದು ಅಂತೀರಾ? ಖಂಡಿತ, ಯಾಕಂದ್ರೆ ನಾವು ಉಪಕಸಬು ಇಲ್ದಲೇ ಯಾವುದೇ ಇಲ್ಲ. ನೀವು ಹಿಂದೆ ನೋಡಿ, ಯಾವುದೇ ಒಬ್ಬ ರೈತ ಉಪಕಸಬು ಇಲ್ಲದಂಗೆ ಕೃಷಿಯನ್ನೇ ಮಾಡಿರೋದಿಲ್ಲ. ಈಗ ಹಿಂದೆ ಕಬ್ಬು ಬೆಳೀತಿದ್ದ, ಕಬ್ಬು ಬೆಳೆದಾಗ ಏನ್ ಮಾಡ್ತಿದ್ದೆ, ಯಥೇಚ್ಛವಾಗಿ ಅವನು ಆ ಕಬ್ಬು ಕತ್ಮೇಲೆ ರೌದಿಗೆ ಬೆಂಕಿ ಇಡ್ತಿದ್ದ, ಅದು ಬೂದಿ ಆಗೋದು, ವೈರಸ್ ಎಲ್ಲ ಸುಡೋದು, ಯಾವುದೇ ಕಳೆಗಳಲ್ಲಿ ಬೆಳೀಲಿಕ್ಕೆ ಬಿಡ್ತಿರಲಿಲ್ಲ, ಅದು ಮಣ್ಣೇನಾಗೋದು, ಫರ್ಟಿಲಿಟಿ ಆಗೋದು, ಬೂದಿ ಆಗೋದು, ಮಣ್ಣನ್ನು ಸ್ಮೂತ್ ಮಾಡೋದು, ಮತ್ತೆ ಪುನಃ ಕಬ್ಬು ಯಥೇಚ್ಛವಾಗಿ ಮೇಲೆ ಬೆಳೆಯೋದು. ಇವಾಗ ಕಬ್ಬು ಬೆಳೆಯುವಷ್ಟು ನೀರೂ ಇಲ್ಲ, ಕಬ್ಬು ಬೆಳೆಯುವಂಥ ಫ್ಯಾಕ್ಟ್ರಿಗಳ ಕಡೆ ಬಯಲುಸೀಮೆಗಳು ಇಲ್ಲವೂ ಇಲ್ಲ, ಎಲ್ಲೋ ಒಂದು ಭಾಗದಲ್ಲಿ ಮಾತ್ರ ಅದು ಮಾಡ್ತಾ ಇದ್ದಾರೆ. ಅದರಿಂದ ರೈತರಿಗೆ ಅನೇಕ ಉಪಕಸಬುಗಳು ಮಾಡ್ಕೊಳ್ಳಿಕ್ಕೆ ಇವತ್ತು ಅವಕಾಶ ಇದೆ. ಇವಾಗ ಉದಾಹರಣೆಗೆ ನಮ್ಮಲ್ಲಿ ಅಡಿಕೆ 5,000 ಅಡಿಕೆ ಗಿಡ ಇದೆ. ನಾನು ನೆಕ್ಸ್ಟ್ ಏನು ಮಾಡ್ತೀನಿ, ನನ್ನ ಮನೆಗೆ ನಮ್ಮ ಊರಿಗೆ ನಮ್ಮ ಅಕ್ಕಪಕ್ಕದವರಿಗೆ ಕೊಡುವಷ್ಟು ಅಡಿಕೆ ತಟ್ಟಿಗಳನ್ನು ಮಾಡ್ಕೊಂಡು ಹೋದ್ರೆ ಎಷ್ಟಾಗಿದೆ, ಒಂದು ಅಡಿಕೆ ತಟ್ಟಿ ಇವತ್ತು 6 ರೂಪಾಯಿ ಇದೆ, ನಾನೇ 500 ಅಡಿಕೆ ತಟ್ಟೆ ಕಾಣ್ತಾ ಇತ್ತು, 500 ಅಡಿಕೆ ತಟ್ಟೆ ರಾತ್ರಿ ತಗೊಂಬಂದಿದ್ದೀನಿ. ಸೊ ಅದು ನಮಗೆ ಬೇಕಾಗಿರುವಂಥ ಕೃಷಿ ಉಪಕರಣಗಳನ್ನು, ಕೃಷಿಗೆ ಪೂರಕವಾಗಿರುವಂಥ ವಸ್ತುಗಳನ್ನು ನಾವೇ ಪ್ರಿಪೇರ್ ಮಾಡಿಕೊಂಡ್ರೆ ಖಂಡಿತ ನಾವು ಮೇಲೆ ಬರಲಿಕ್ಕೆ ಸಾಧ್ಯ ಐತೆ. ಪ್ರತಿಯೊಂದನ್ನು ನೀವು ಅಂಗಡಿಯಲ್ಲೇ ಕೊಟ್ಟು ನಾವು ಇವತ್ತು ವ್ಯವಸಾಯ ಮಾಡ್ತೀವಿ ಅಂತೇಳಿದ್ರೆ ಅದು ತಪ್ಪಾಗತ್ತೆ. ಸೊ ಆ ಮಟ್ಟಕ್ಕೆ ನಾವು ಕೃಷಿಯನ್ನು ಮಾಡಬಾರದು. ಕೃಷಿ ಅನ್ನುವಂತಕ್ಕಂಥದ್ದು ನಮ್ಮ ಬದುಕಿಗೆ ಪಾಠ ಹೇಳಿಕೊಡುವಂತಹ ಒಂದು ದೊಡ್ಡ ವಿಶ್ವವಿದ್ಯಾನಿಲಯ. ನಾವೇನು ಯೂನಿವರ್ಸಿಟಿಗೆ ಹೋಗಿ PhD ಮಾಡಬೇಕು ಅಂತೇನಿಲ್ಲ, ನಾನು ಹೊಲಕ್ಕೆ ಹೋದ್ರೆ ಸೊ ಅದು ನಮಗೆಲ್ಲ ಪಾಠ ಕಲಿಸುತ್ತೆ. ಫಸ್ಟ್ ಚಾಪ್ಟರ್ ಹಿಂಗೆ ಹೇಳುತ್ತೆ, ಸೆಕೆಂಡ್ ಚಾಪ್ಟರ್ ಹೇಳುತ್ತೆ, ಮೂರನೇ ಚಾಪ್ಟರ್ ಹಿಂಗೆ ಹೇಳುತ್ತೆ, ಕೊನೆಗೆ ಎಕ್ಸಾಮ್ ಬರೀತೀವಿ, ರಿಸಲ್ಟ್ ಬರುತ್ತೆ, ಅವಾಗ ನಮಗೆ ಖುಷಿ ಆಗೋದು. ಸರ್, ನೀವು ಇಷ್ಟು ದೊಡ್ಡ ರೈತರಾಗಿ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತಿದ್ದಾರೆ. ನಾವು ಸಾಕಷ್ಟು ಜನ ರೈತರನ್ನ ಮಾತಾಡಿಸ್ಬೇಕಾದ್ರೆ ಹೇಳ್ತಾರೆ, ಇತ್ತೀಚೆಗೆ ಕೂಲಿ ಕಾರ್ಮಿಕರ ಸಮಸ್ಯೆ ಹೆಚ್ಚು ಕಾಡ್ತಾ ಇದೆ ನಮ್ಮ ಕೃಷಿಗಳಲ್ಲಿ ಅಂತ ಹೇಳ್ತಾರೆ. ಈಗ ನಮ್ಮ ರೈತರು ಏನಾಗತ್ತಂದ್ರೆ, ತಮಗೆ ಎಷ್ಟು ಯೋಗ್ಯತೆ ಇರುತ್ತೋ ಅದಕ್ಕಿಂತ ಮೀರಿ ಹೆಚ್ಚು ನಾವು ಕೃಷಿಯನ್ನು ಅಳವಡಿಸ್ಕೊಂಡಾಗ ಅಥವಾ ತೋಟಗಾರಿಕೆಗಳನ್ನು ಅಳವಡಿಸ್ಕೊಂಡಾಗ ಈ ಥರ ಒಂದು ಸಮಸ್ಯೆಗಳು ಕಾಣ್ಬೋದು, ಅಥವಾ ಇತ್ತೀಚೆಗೆ ಈ ಕೂಲಿ ಕಾರ್ಮಿಕರ ಸಮಸ್ಯೆ ಹೆಚ್ಚು ರೈತರನ್ನ ಕಾಡ್ತಾ ಇದೆ, ಇದಕ್ಕೆ ಯಾವ ರೀತಿ ಪರ್ಯಾಯ ಕಾಣ್ಕೋಬಹುದು ನಮ್ಮ ರೈತರು ಅಂತೀರಾ? ಇದಕ್ಕೆ ನಾವು ತಂತ್ರಜ್ಞಾನದ ಮರೆ ಹೋಗ್ಬೇಕಾದಂತ ಅನಿವಾರ್ಯತೆ ಇದೆ. ಸೊ ನಾನು ಹೇಳಿದೆ, ಇವಾಗ ಟ್ಯಾಕ್ಟ್ರಿ ಹೊಡೆದು ಟ್ಯಾಕ್ಟ್ರಿ ಬಿಟ್ಟು ಇರೋಕ್ಕಾಗಲ್ಲ. ಆದರೆ ಎಲ್ಲಿ ಲೇಬರ್ ಜಾಸ್ತಿಯನ್ನು ತಗೊಳ್ಳುತ್ತೆ ನಾವು ಕ್ಯಾಲ್ಕುಲೇಷನ್ ಮಾಡಿ ಲೇಬರನ್ನು ಕಡಿಮೆ ಮಾಡಿಕೊಳ್ಳುವಂತಹ ಬೆಳೆ ಯಾವುದಿದೆ ಅದಕ್ಕೆ ನಾವು ಹೋಗಬೇಕಾಗತ್ತೆ, ನಾವೇ ಅದಕ್ಕೆ ಯೋಚನೆ ಮಾಡಬೇಕಾಗತ್ತೆ. ಸೊ ಇವತ್ತು ನಾವು 50 ಎಕರೆ 10 ಎಕರೆ 15 ಎಕರೆ ನೀರುಳ್ಳಿ ಹಾಕ್ತಂದ್ರೆ ಎಷ್ಟು ಜನ ಲೇಬರ್ ಬೇಕಾಗತ್ತೆ? ತಪ್ಪಾಗತ್ತೆ. ಇವತ್ತು ಗದ್ದೆ ಹೊಡಿಬೇಕು ಅಂತೇಳಿದ್ರೆ ಎಷ್ಟಾಗುತ್ತೆ? ತಪ್ಪಾಗತ್ತೆ. ಅದಕ್ಕೆಲ್ಲ ಹಂಗೆ ಸರ್ಬ್ ಹಾಕ್ಬೇಕು, ಇದಾಕ್ಬೇಕು, ಸಗಣಿ ಹಾಕ್ಬೇಕು, ಗೋಡ್ ಹಾಕ್ಬೇಕು, ಇದಾಕ್ಬೇಕು, ಬರೀ ರಾಸಾಯನಿಕವಾಗಿ ಯೂರಿಯಾ ತಗೊಂಬಂದ್ಬಿಟ್ಟು ಆ ಭಾಗದಲ್ಲಿ ಬೆಳೆದ್ರೆ ಏನಾಗುತ್ತೆ, ಮನುಷ್ಯನಿಗೆ ಡಿಸೀಸ್ ಸ್ಟಾರ್ಟ್ ಆಗುತ್ತೆ. ಈ ಶುಗರ್ ಬರೋದೇನಕ್ಕೋಸ್ಕರ, BP ಬರೋದೇನಕ್ಕೋಸ್ಕರ, ಜಾಯಿಂಟ್ ಪೇನ್ ಬರೋದಕ್ಕೇನಕ್ಕೋಸ್ಕರ, ಹೆಚ್ಚು ರಾಸಾಯನಿಕ ತೆಗೆದುಕೊಂಡು ನಾವು ಅದನ್ನ ಒಂದೇ ಸಾರಿ ಒಂದೆರಡು ಸಾರಿ ಯೂರಿಯಾ ಕುಡಿದ್ರೆ ಏನಾಗುತ್ತೆ, ಬೇಗ ಸಾಯ್ತೀವಿ. ಪೈರ್ ಮೂಲಕ ತಿಂದರೆ ನಿಧಾನಕ್ಕೆ ಸಾಯ್ತೀವಿ, ಇಷ್ಟೇ ವ್ಯತ್ಯಾಸ. ಸೊ ಹಾಗಾಗಿ ನಾವು ಹೆಚ್ಚು ಪಶುಸಂಗೋಪನೆಗಳನ್ನು ಮಾಡಿ ಆ ಗೊಬ್ಬರಗಳನ್ನು ಹಾಕಿ ಒಳ್ಳೆ ಉತ್ಕೃಷ್ಟವಾದಂತಹ ಆಹಾರ ಪದಾರ್ಥಗಳನ್ನು ತಯಾರು ಮಾಡಿಕೊಂಡ್ರೆ ಆಗುತ್ತೆ. ಮೇಜರ್ ಆಗೋದು ನಾವು ಎಲ್ಲಿ ಲೇಬರ್ ಅನ್ನೋದು ಸಿಗುತ್ತೆ ಅದಕ್ಕೆ ನಾವು ತಾಂತ್ರಿಕವಾಗಿ ಮರೆ ಹೋಗಬೇಕಾಗತ್ತೆ. ಸೊ ಉದಾಹರಣೆಗೆ ನಾನು ಈ 5,000 ಅಡಿಕೆ ಗಿಡದಲ್ಲಿ ಏಲಕ್ಕಿಗೆ ಗುಂಡಿ ತೆಗ್ಸೋಕೆ ಹೋಗಿದ್ರೆ ಹೆಚ್ಚು ಕಮ್ಮಿ ಒಂದು 5 ಲಕ್ಷ ರೂಪಾಯಿ ಬರೀ ಲೇಬರ್ ಕೊಡಬೇಕಾಗಿತ್ತು. ಈ ಸಣ್ಣದು ಗುಂಡಿ ತೆಗೆಯಂತ ಇಟಾಚಿ ಮಿಷಿನ್ಗಳು ಬಂದಿದೆ, ಅದು ಅಡಿಕೆ ಗಿಡದೊಳಗನ್ನೇ ಬರೀ 6 ಅಡಿ ಒಳಗಡೆಯಿಂದ ನುಗ್ಗಿ ಕೆಲಸ ಮಾಡುತ್ತೆ. ಅದನ್ನು ತಗೊಂಬಂದು ಕೇವಲ 40 ಗಂಟೆಯಲ್ಲಿ ನಾನು ಕೆಲಸ ಮಾಡಿಸ್ತೆ. ಸುಮಾರು 2,000 ಗುಂಡಿಗಳನ್ನು ಅವನು 4 ದಿವಸದಲ್ಲಿ ತೆಗೆದ. ಎಷ್ಟಾಯ್ತು? 40,000 ರೂಪಾಯಿ ಆಯಿತು. 5 ಲಕ್ಷ ಖರ್ಚಾಗೋದು ಏನಾಯಿತು? ಎಷ್ಟು? ಸುಮಾರು 500 ಜನ ಕೆಲಸ ಮಾಡಬೇಕಾಗಿತ್ತು. ಡೈಲಿ 10 ಜನ ಹಾಕೊಂಡ್ರು ಕೂಡ ತಿಂಗಳಗಟ್ಟಲೆ ಕೆಲಸ ಮಾಡಬೇಕಾಗಿತ್ತು. ಸೊ ಅದು ಸಿಂಪಲ್ ಆಗಾಯಿತು. ಸೊ ಹೀಗೆ ನಾವು ಯೋಚನೆ ಮಾಡಬೇಕು, ಎಲ್ಲಿ ಲೇಬರ್ ಇದೆ ಆ ಲೇಬರನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಹೇಗೆ. ಈಗ ನಾನು ಹೇಳಿದೆ, ಅರಣ್ಯ ಬೇಲಿಗಳನ್ನು ಉಪಯೋಗಿಸಿದ್ರೆ ಏನಾಗುತ್ತೆ, ಅದರಿಂದ ಎಲೆಗಳೇನಾಗುತ್ತೆ, ಯಾವ ರೀತಿ ಅದನ್ನು ಕೃಷಿಗೆ ನಾವು ಹಾಕ್ಬೋದು, ಅಂತ ಯೋಚನೆ ಮಾಡ್ಬೇಕು. ಪ್ರತಿಯೊಂದಕ್ಕೂ ನಾವು ಲೇಬರ್ ಮೇಲೆ ಡಿಪೆಂಡ್ ಆದರೆ ನಮಗೆ ಲಾಸ್ ಆಗುತ್ತೆ, ಅವ್ನು ಇನ್ ಟೈಮಿಗೆ ಬರಲ್ಲ, ಫೇಲ್ಯೂರ್ ಆಗ್ತೀವಿ. ನಾಳೆ ಮಾಡೋಣ ಅನ್ನುವಂತಕ್ಕಂಥದ್ದು ಸಮಸ್ಯೆ ಹೋದಾಗ ಏನಾಗುತ್ತೆ ಅಂತಂದ್ರೆ, ನಾಡಿದ್ದು ಬರ್ತಾನೆ, ನಾಡಿದ್ದು ಬರ್ತಾನೆ, ಆಚೆ ನಾಡಿದ್ದು ಬರ್ತಾನೆ, ಅವತ್ತು ಮಳೆ ಬರುತ್ತೆ, ಬೆಳೆ ಎಲ್ಲ ಹಾಳಾಗುತ್ತೆ. ಇದು ಒಂದು ನಮ್ಮ ಸಿಸ್ಟಮ್ ಫೇಲ್ಯೂರ್ ಆಗಲಿಕ್ಕೆ ನಾವು ಲೇಬರ್ ಮೇಲೆ ಡಿಪೆಂಡ್ ಆಗೋದು. ಆಮೇಲೆ ಎಲ್ಲದರಲ್ಲೂ ಎಕ್ಸ್ಪೀರಿಯೆನ್ಸ್ ಇದ್ದಾಗ ಮಾತ್ರ ನಾವು ಕೃಷಿಕರಾಗಬೇಕಾಗತ್ತೆ. ನಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತಿರೋ ನಾವು ಕೃಷಿ ಕೈ ಹಾಕಬಾರ್ದು ಯಾವುದೇ ಫೀಲ್ಡಲ್ಲಾಗಲಿ. ನನಗೆ ಅರ್ಹತೆ ಇದೆ, ಯೋಗ್ಯತೆ ಇದೆ, ಯಾರು ಬರೆದಿದ್ರು ನಾನು ಈ ಕೆಲಸವನ್ನು ನಾನು ಮಾಡ್ತೀನಿ, ನಾಳೆ ಮಾಡಿದ್ದನ್ನು ಈಗ ಮಾಡ್ತೀನಿ, ಈಗ ಸ್ಟಾರ್ಟ್ ಮಾಡ್ತೀನಿ ಅನ್ನುವಂಥ ಛಲ ಇದ್ರೆ ಮಾತ್ರ ಅವ್ನು ರೈತ ಆಗಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲು ಅನುಭವ ಬೇಕು. ಅನುಭವಕ್ಕಿಂತ ಒಂದು ದೊಡ್ಡ ಯೂನಿವರ್ಸಿಟಿ ಯಾವುದೂ ಇಲ್ಲ. ಅನುಭವ ನಮ್ಮ ಜೀವನಕ್ಕೆ ಪಾಠ ಆಗಬೇಕು. ಸರ್, ನೀವು ಇಷ್ಟು ದೊಡ್ಡ ರೈತರಾಗಿ ನಿಮ್ಮ ಜಮೀನಲ್ಲಿ ಯಾವ್ಯಾವ ಥರ ಎಲ್ಲ ಬೆಳೆಗಳನ್ನ ಅಳವಡಿಸ್ಕೊಂಡಿದ್ದೀರಾ ಸರ್? ಎಲ್ಲ ಬೆಳೆ ಇದೆ ಹೇಳಿದ್ನಲ್ಲ. ಈಗ ನಮ್ಮ ಬೆಳೆಯಲ್ಲಿ ಅಡಿಕೆ ಇದೆ, ಮೇಜರ್ ಆಗಿ ತೆಂಗಿದೆ, ಆಮೇಲೆ ಬಾಳೆ ಇದೆ, ಸಿಲ್ವರ್ ಇದೆ, ತ್ಯಾಗ ಇದೆ, ನಿಂಬೆ ಗಿಡ ಇದೆ, ಸೀಬೆ ಗಿಡಗಳಿದ್ದಾವೆ, ಕರ್ಬೇವಿನ ಗಿಡಗಳಿದ್ದಾವೆ. ಇಂಥದ್ದು ಇಲ್ಲ ಅನ್ನಂಗೆ ಇಲ್ಲ. ನಮಗೆ ಬೇಕಾಗಿರುವಂಥ ಎಲ್ಲ ಪಪ್ಪಾಯಿ ಗಿಡಗಳಿದ್ದಾವೆ. ಸೊ ಎಲ್ಲ ಥರನೂ ಗಿಡಗಳನ್ನು ಕೂಡ ನಾವು ಹಾಕ್ಕೊಂಡಿದ್ದೀವಿ. ಭಾಳ ಮುಖ್ಯವಾಗಿ ಆದಾಯ ಕೊಡುವಂಥ, ನಮಗೂ ಆದಾಯ ಕೊಡಬೇಕು, ಮತ್ತು ಪರಿಸರಕ್ಕೆ ಪೂರಕವಾಗಿರಬೇಕು, ಕೃಷಿಗೆ ಅವು ಅನುಕೂಲ ಆಗಬೇಕು. ಈ ರೀತಿಯಾಗಿ ನಮಗೆ ಇದೆ. ಎಲ್ಲದಕ್ಕಿಂತ ಮುಖ್ಯ ಡೈರಿ, ನಾನು ಒಂದು 9 ಥರ ಹುಲ್ಲು ಹಾಕಿದ್ದೀನಿ. ನೇಪೇರು ಹುಲ್ಲು, ಸೂಪರ್ ನೇಪೇರು, ಲೋಟಸ್ ನೇಪೇರು ಅಂತ, ರೆಡ್ ನೇಪೇರ್ ಅಂತ, ಈ ರೀತಿ ವಿಚಿತ್ರವಾಗಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಸಿಗ್ತಾವೆ. ನಾನು ಬಂದ್ಬಿಟ್ಟು ಇಲ್ಲಿ ಅದನ್ನು ಪುನಃ ನಾಟಿ ಮಾಡಿ, ಸೊ ಅದನ್ನು ಬೀಜೋತ್ಪಾದನೆ ಮಾಡಿ ಮತ್ತು ಅದನ್ನ ಎಕ್ಸ್ಟೆಂಡ್ ಮಾಡಿಕೊಂಡು ನಾನು ಮಾಡಿದ್ದೀನಿ. ಮೇಕೆ ಸಾಕಿದ್ದೀನಿ, ಕೋಳಿ ಇದೆ, ಕುರಿ ಇದೆ, 50 ದನ ಇದೆ. ಸೊ ಈ ರೀತಿಯಾಗಿ ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ಅವಕಾಶಗಳನ್ನು, ಇದಿಲ್ಲ ಅಂದರೆ ಇನ್ನೊಂದು, ಮತ್ತೊಂದಿಲ್ಲ ಅಂದರೆ ಮಗದೊಂದು. ಸೊ ಹೀಗೆ ಪೂರಕವಾದನ್ನ ಹೇಳಿದ್ದಲ್ಲ, ಒಂದು ಇನ್ನೊಂದಕ್ಕೆ ಪೂರಕವಾದಂಥ ವ್ಯವಸ್ಥೆಗಳಿಗೆ ವಿರುದ್ಧವಾದಂಥ ದಿಕ್ಕಿನಲ್ಲಿ ಅವು ಸಾಗಬಾರದು. ಅವೆಲ್ಲವೂ ಕೂಡ ಪರಿಸರ ಸ್ನೇಹಿಗಳಾಗಿರ್ತವೆ. ಈಗ 3 ನಾಯಿಗಳಿದೆ, ಆ ನಾಯಿಗಳು, ಬೆಕ್ಕುಗಳು, ಮೇಕೆಗಳು, ದನಗಳು ಎಲ್ಲ ಒಟ್ಟಿಗೆ ಇರ್ತಾವೆ, ಅವೆಲ್ಲ ನಮ್ಮ ಕಾವಲು. ಸರ್, ಇಷ್ಟೊಂದೆಲ್ಲ ಅಳವಡಿಸ್ಕೊಂಡಿದ್ರಲ್ಲ, ನಿರ್ವಹಣೆ ಕಷ್ಟ ಆಗೋದಿಲ್ಲ? ಮನೆಯಲ್ಲೆಲ್ಲ ಎಷ್ಟು ಜನ ಇದ್ದಾರೆ, ನಿಮಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ? ನೋಡಿ, ನಾನು ಒಬ್ಬ ಅಫಿಷಿಯಲ್ ಆಗಿದ್ದೀನಿ. ವಾರಕ್ಕೋ ತಿಂಗಳಿಗೋ ರಜೆ ಇದ್ದಾಗ ಅಷ್ಟೇ ನಾನು ಇಲ್ಲಿ ಬರ್ತೀನಿ. ನನ್ನ ಮಕ್ಕಳಿಗೆ ಕೂತ್ಕೊಂಡು ನಾನು ಹೇಳಿದ್ದೆ ಇದನ್ನ, ನೀವು ಬೇರೆಯವ್ರ ಹತ್ರ ಹೋಗಿ ಗುಲಾಮಗಿರಿ ಕೆಲಸ ಮಾಡಿ ನಿಮ್ಮ ಜೀವನವನ್ನ ಸರ್ವನಾಶ ಮಾಡ್ಕೋಬೇಡಿ. ಅವನು ಉದ್ಧಾರ ಆಗ್ತಾನೆ, ನೀವು ಹಾಳಾಗ್ತೀರಿ. ನಿಮ್ಮ ಹತ್ರ ಶಕ್ತಿ ಇರೋವರೆಗೂ ಅವನು ನಿಮ್ಮನ್ನ ಎನ್ಕ್ಯಾಶ್ ಮಾಡ್ಕೊಳ್ತಾನೆ. ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಿ, ಯಾವ ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಿರಲಿ, ಏನಾಗಲಿ, ನಿಮ್ಮ ಸರ್ವಿಸನ್ನು ಅವನು ತಗೊಂಡು ಎನ್ಕ್ಯಾಶ್ ಮಾಡ್ಕೊಂಡು ಅವನು ಬಿಲ್ಡಿಂಗ್ ಮೇಲೆ ಕಟ್ಕೊಂಡು ಹೋಗ್ತಾನೆ ವಿನಃ ನೀವು ಹಾಳಾಗ್ತಿರ್ತೀರಿ. ನೀವೇನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಮನುಷ್ಯ ಸತ್ತಾಗ ಎಲ್ಲರೂ ಬರಿಕೈಯಲ್ಲಿ ಹೋಗೋದು, ತಂದೆ ತಾಯಿಗಳಿಗೆ ಆಶ್ರಯ ಆಗಬೇಕು ಅಂತೇಳಿ ಅವ್ರಿಗೆ ಎಷ್ಟು ನಾಲೆಡ್ಜ್ ಬೇಕು, ಓದಲಿಕ್ಕೆ ನಾಲೆಡ್ಜ್ ಬೇಕು. ಸೊ ಅಷ್ಟನ್ನು ಓದಿಸಿ ಅವರಿಬ್ಬರನ್ನು ಕೂಡ, ಇಬ್ಬರು ಗಂಡುಮಕ್ಕಳನ್ನು ಕೂಡ ನಾನು ಕೃಷಿಗೆ ಅಳವಡಿಸ್ಕೊಂಡಿದ್ದೀನಿ ಕಳೆದ 8 ವರ್ಷಗಳಿಂದ. ಅವರೊಂದು 15 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ತಿಂಗಳು 3 ಲಕ್ಷ ರೂಪಾಯಿ ಆದಾಯ ತಗೊಳ್ತಿದ್ದಾರೆ ಅವರು. ಅದನ್ನು ಇನ್ನು ಮುಂದೆ ಈ ಅಡಕೆ ತೆಂಗು ಎಲ್ಲ ತ್ಯಾಗ ಅವೆಲ್ಲ ಇಂಪ್ರೂವ್ ಆದಾಗ ಅವರು ತಿಂಗಳಿಗೆ 10 ಲಕ್ಷ ಆದಾಯದವರೆಗೂ, ನಾವು ನೋಡಿದಂಗೆ 10 ಲಕ್ಷದ ಆದಾಯದವರೆಗೂ ಅವ್ರ ಗುರಿಯನ್ನು ಮುಟ್ತಾರೆ. ಸೊ ಹಾಗಾಗಿ ಇವರೇ ಒಂದು ಇಂಡಸ್ಟ್ರಿಯನ್ನು ಮಾಡಿಕೊಂಡು ಬೇರೆಯವರಿಗೆ ಉದ್ಯೋಗ ಕೊಡ್ತಾರೆ. ನೆಕ್ಸ್ಟ್ ಇವೆಲ್ಲ ಅಡಿಕೆ ಬಂದಾಗ ಅವ್ರ ಅಡಿಕೆಗೆ ಇಲ್ಲೇ ತಯಾರು ಮಾಡ್ತಾರೆ. ಅಕ್ಕಪಕ್ಕದವ್ರದ್ದು ಕೂಡ ಒಂದು ಅಡಿಕೆ ಮಾರ್ಕೆಟಿಂಗ್ ಮಾಡಬೇಕು ಅನ್ನುವಂಥ ಅವರು ಒಂದು ಕಾನ್ಸೆಪ್ಟ್ ಇದೆ. ಏಲಕ್ಕಿ ಕೃಷಿಗೂ ಇಳಿದಿದ್ದಾರೆ. ಈಗ ಡೈರಿ ಮಾಡ್ತಾ ಇದ್ದಾರೆ, ಒಬ್ಬ ಡೈರಿ ನೋಡ್ಕೊಳ್ತಿದ್ದಾನೆ. ಸೊ ಹೀಗೆ ವಿಭಿನ್ನವಾದಂಥ ಬದುಕನ್ನು ಅವರು ರೂಪಿಸ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ಟೈಮ್ ಇಲ್ಲ, ಸಮಯನೇ ಇಲ್ಲ ಅವ್ರಿಗೆ. ಅವ್ರಿಗೇನಾದ್ರು ದಿನಕ್ಕೊಂದು 24 ಗಂಟೆ ಬದಲು 54 ಗಂಟೆ ಕೊಟ್ಬಿಟ್ಟಿದ್ರೆ ಭಗವಂತ ಇನ್ನೂ ಹೆಚ್ಚು ಅಚೀವ್ ಮಾಡಿಬಿಡೋರು. ಈ ಕಳೆದ 6-7 ವರ್ಷಕ್ಕೆ ಅಷ್ಟು ಇಷ್ಟೆಲ್ಲ ಮಾಡಿರೋದು ಅವರೇ. ನಾನು ಮಾಡಿಲ್ಲ ಇದನ್ನೆಲ್ಲ, ನಾನು ಮಾಡಿದ್ದೆ ಅಂತೇಳಿದ್ರೆ ತಪ್ಪಾಗುತ್ತೆ. ನನ್ನ ಹೆಂಡತಿ ಮಕ್ಕಳು ಇಷ್ಟೆಲ್ಲ ಅವರು ಅಚೀವ್ ಮಾಡಿದ್ದಾರೆ. ನನ್ನ ಮಾರ್ಗದರ್ಶನ, ನನ್ನ ಸಲಹೆ, ನನ್ನ ಸಹಕಾರದಿಂದ ಅವರು ಇಷ್ಟೆಲ್ಲ ಅಚೀವ್ ಮಾಡಿದ್ದಾರೆ. ಸೊ ಡೇ ನೈಟ್ ಅವರು ಕಮಿಟ್ ಹೇಳಿಲ್ಲ, ನಾವು ಯಾರ ಬ್ಯಾಗ್ನೂ ಡಿಪೆಂಡ್ ಆಗಲ್ಲ. ಇವತ್ತು ಆಳು ಬಿಟ್ಟೋದ್ರು ನಾಳೆ ಅವರೇ ಹಾಲು ಕರೀತಾರೆ, ನಾಳೆ ಅವರೇ ಬೇಸೆ ಹೊಡಿತಾರೆ. ಇವತ್ತಿನವರೆಗೂ ನಾವು ಒಬ್ಬರು ಬಾಡಿಗೆ ಇಟ್ಟು ಟ್ಯಾಕ್ಟ್ರಿ ಓಡಿಸಿಲ್ಲ, ಇಬ್ಬರು ಕೂಡ ಅವರೇ ಉಳುಮೆ ಮಾಡ್ತಾರೆ. ಸೊ ಅವರೇ ಆ ಫೀಲ್ಡಲ್ಲಿ ಇರ್ತಾರೆ. ಸೊ ಹಾಗಾಗಿ ಅವರ ಲಾಭವನ್ನು ತಗೊಳ್ತಾರೆ, ಲೇಬರ್ ಕೂಡ ಅವರೇ ಅನುಭವಿಸ್ಕೊಳ್ತಾರೆ. ಸೊ ಒಳ್ಳೆ ಊಟ ಮಾಡ್ತಾರೆ, ತುಪ್ಪ, ಮೊಸರು, ಬೆಣ್ಣೆ, ಮಜ್ಜಿಗೆ. ಈಗ ಹೋದ್ರೆ ಬೇಜಾರಾದ್ರೆ ಇಲ್ಲಿ ನಮ್ದು ಮುಂದ್ಗಡೆ ಬ್ಯಾಲ್ದ ಗಿಡ ಇದೆ, ನೋಡಿದಿರಲ್ಲ. ಸೊ ಬ್ಯಾಲ್ದ ಗಿಡ ಜ್ಯೂಸ್ ಕೊಟ್ರೆ ಸಾಕು ಬಂದವ್ರಿಗೆ, ಆ ತರ ನಮ್ದು ಇದಿದೆ. ಸೊ ಆಮೇಲೆ ಎರಡನೇದಾಗಿ ನಮ್ಗೆ ಇವತ್ತೇನು ಟೀ ಅಂತ ಹೇಳ್ತಿರಲ್ಲ, ಲೆಮನ್ ಗ್ರಾಸ್, ನಿಂಬೆ ಟೀ ಅಂತ, ಅವ್ರು ಬಂದ್ರೆ ಅದನ್ನ ಮಾಡಿಕೊಡ್ತಾರೆ. ಏನೋ ಒಂದು ವಿಭಿನ್ನವಾದಂತ ಇದು, ನಾವು ಇಡೀ ದೇಶಕ್ಕೆ ಇದು ಮಾಡೋಕ್ಕೋದ್ರೆ ಒಂದು ಮಾರ್ಗದರ್ಶಿಗಳಾಗಿ ನಾವು ಇನ್ನೊಬ್ಬರಿಗೆ, ನಮ್ಮನ್ನ ಇನ್ನೊಬ್ರು ಅನುಸರಿಸ್ತಾ ಇದಾರಲ್ಲ, ನಮ್ಮನ್ನ ನೋಡಿ ಇನ್ನೊಬ್ರು ಕಲಿತಾ ಇದಾರಲ್ಲ. ದಿನಕ್ಕೆ 10 ಜನ ಬಂದು ಕೇಳ್ತಾರೆ ಹೆಂಗ್ ಮಾಡ್ತಾ ಇದಾರೆ, ಹೇಗ್ ಮಾಡ್ತೀರ ಅಂತ. ಅವ್ರಿಗೆಲ್ಲ ಅವ್ರು ಲೆಸನ್ ಮಾಡ್ತಾ ಇದಾರೆ. ಅಕ್ಷರವಂ ಕಲಿಸಿದ ಆತ ನಮ್ ಗುರು ಅಂತ ಹೇಳ್ತಾರೆ. ಅವ್ರು ಪಾಠ ಮಾಡೋ ಮಟ್ಟಕ್ಕೆ ಇದಾರಲ್ಲ, ಈ ಬಂದರಿಗೆ ರೈತರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾರಲ್ಲ, ಅದು ನನ್ನ ಹೆಮ್ಮೆ. ಸೊ ಅವರೆಲ್ಲ ಬದ್ಧತೆಯಿಂದ ಎಲ್ಲೂ ಹೋಗ್ದಂಗೆ ಹಗಲು ರಾತ್ರಿ ಅನ್ನೋದಂಗೆ ಅವರು ಕೃಷಿಯನ್ನೇ ನಂಬಿರೋದ್ರಿಂದ ಆ ಕೃಷಿ ಅದನ್ನು ಅವರನ್ನ ಬೆಳೆಸ್ತಾ ಇದೆ. ಇವ್ರು ಕೃಷಿ ಬೆಳೆಸಲಿಲ್ಲ, ಕೃಷಿನೇ ಇವರನ್ನ ಬೆಳೆಸ್ತಾ ಇದೆ. ಸರ್, ನೀವೆಲ್ಲ ನಿಮ್ಮ ಜಮೀನಿನಲ್ಲಿ ಎಲ್ಲ ಸಾವಯವ ಕೃಷಿ ಪದ್ಧತಿ ಅಳವಡಿಸ್ಕೊಂಡಿದ್ರೆ ಈಗಲೂ ನೀವು ರಾಸಾಯನಿಕ ಬಳಸ್ತೀರಾ ಸರ್? ಇಲ್ಲ, ನಾವು ಹೆಚ್ಚು ನೋಡಿ, ತಾವು ನೋಡಿದ್ರೆ ಇಲ್ಲಿ ನಾವು ಕೃಷಿ ಹೊಂಡ ಅಂತಲೇ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನಮ್ಮಲ್ಲಿ ಬರೋಂತ ಗಂಜಲ ಸಗಣಿ ನೀರನ್ನ ಹೊಡಿತೀವಿ, ಆ ಸಗಣಿಯನ್ನು ಅದಕ್ಕೆ ಹಾಕ್ತೀವಿ. ಮತ್ತೆ ಹೊಲದ ತ್ಯಾಜ್ಯಗಳೇನು, ತೆಂಗಿನ ಗರಿ, ಅಡಿಕೆ ಗರಿ ಬೀಳುತ್ತೆ, ಅದನ್ನೆಲ್ಲ ತಗೊಂಡು ಮಿಷಿನ್ನಲ್ಲಿ ಅದಕ್ಕೆ ಹೊಡೆದು ಕಾಂಪೋಸ್ಟ್ ಮಾಡ್ತೀವಿ. ಕಾಂಪೋಸ್ಟ್ ಮಾಡಿ ಮತ್ತೆ ಪುನಃ ಅಲ್ಲಿಗೆ ಹಾಕೊಂಡು ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಅದಕ್ಕೆ ನಾವು ಕೊಡ್ತೀವಿ. ಬಹುತೇಕ ನಾವು ಮೆಕ್ಕೆಜೋಳನ ನಾವು ಕಮರ್ಷಿಯಲ್ ಆಗಿ ಬೆಳೀತಾ ಇದ್ವಿ, ಅಂದ್ರೆ ಡೈರಿಗೋಸ್ಕರ. ಆ ಮೆಕ್ಕೆಜೋಳಕ್ಕೆ ಮಾತ್ರ ನಾನು ಯೂರಿಯಾ ಅನ್ನು ಉಪಯೋಗಿಸಿದ ವಿನಃ ಮತ್ತೆ ಯಾವುದೇ ಬೆಳೆಗಳಿಗೆ ಇವತ್ತು ರಾಸಾಯನಿಕ ಗೊಬ್ಬರಗಳನ್ನ ನಾನು ಹಾಕಲ್ಲ, ಹಾಕಿಯೂ ಇಲ್ಲ. ಸರ್, ಮುಂದೆ ಇನ್ನು ಏನೇನು ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರಿ ಸರ್? ಇಲ್ಲ, ಅದೇ ನಾವು ಇಲ್ಲಿಂದ ಮಲ್ನಾಡಿದೆ ಮಲ್ನಾಡ್ಗೋಬೇಕು, ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ನಾನೇ ಒಂದು ಮಲ್ನಾಡನ್ನ ಸೃಷ್ಟಿ ಮಾಡ್ಕೊಳ್ಳೋ ಮಟ್ಟಕ್ಕೆ ಇದೀನಿ, ಮಾಡಿದ್ದೀನಿ. ಇದು ಇನ್ನೂ ಹೆಚ್ಚು ಮಾಡಬೇಕು ಅನ್ನೋದು ನನ್ನ ಕನಸು. ಆಮೇಲೆ ಎಲ್ಲ ಕಡೆಯಿಂದ ಝೀರೋ ಕಲ್ಟಿವೇಷನ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ನಾನು ಎಲ್ಲ ಕೆಲಸಗಳನ್ನ ಮುಗಿಸಿದ್ದೇನೆ. ಇನ್ನು 2 ತಿಂಗಳಲ್ಲಿ ಪರಿಪೂರ್ಣವಾಗಿ ಝೀರೋ ಕಲ್ಟಿವೇಷನ್ ಆಗುತ್ತೆ. ನಮ್ಮ 10 ಎಕರೆ ಜಮೀನಲ್ಲೂ ಕೂಡ ಝೀರೋ ಕಲ್ಟಿವೇಷನ್ ಆಗುತ್ತೆ. ಒಂದು ಕಡೆ ಕೋಕಾ ಆಗ್ತಾ ಇದ್ದೀನಿ, ಮಧ್ಯೆ ಒಂದು ಕಡೆ ಲಿಂಬು ಆಗ್ತಾ ಇದ್ದೀನಿ, ಇನ್ನೊಂದು ಕಡೆ ಏಲಕ್ಕಿ ಆಗ್ತಾ ಇದ್ದೀನಿ. 3 ಕಡೆಯೂ ಕೂಡ 2000 ಸಸಿ ಏಲಕ್ಕಿ, 2000 ಮೆಣಸು, ಮತ್ತೆ 1000 ಕೋಕೋ, ಮತ್ತೆ 400 ಲಿಂಬು ಕೃಷಿಯನ್ನು ನಾನು ಮಾಡ್ತಾ ಇದ್ದೀನಿ. ಯಾಕೆ ಈ ಲಿಂಬು, ಏಲಕ್ಕಿ, ಕಾಳುಮೆಣಸು ಈ ತರ ಬೆಳೆಗಳನ್ನ ಬೆಳಿಬೇಕಂತ ಆಸಕ್ತಿ ಬಂತು ಸರ್? ಇವಾಗ ಅಡಿಕೆಯಲ್ಲಿ ಮಧ್ಯೆ ಕೈ ಬಿಟ್ರೆ ಏನು ಬೆಳಿಲಿಕ್ಕಾಗಲ್ಲ. ಕಾಂಗ್ರೆಸ್ ಗಿಡ ಬೆಳೀತೆ, ಕಸ ಕಡ್ಡಿಗಳೆಲ್ಲ ಬೆಳೆಯುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ. ಪದೇ ಪದೇ ರೋಟ್ರಿ ವೇಟ್ ಹೊಡಿಸು, ಟ್ರ್ಯಾಕ್ಟರ್ ಇಳಿಸು, ಇದನ್ನ ಮಾಡ್ತಾರೆ. ಸೊ ಅದ್ರ ಮಧ್ಯೆ ಏನ್ ಮಾಡಬಹುದು, ಅಡಿಕೆ ಮಧ್ಯೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಸೊ ಕಾಫಿ ಮಾಡಬಹುದು ಅಂತ ತಿಳ್ಕೊಳ್ಳಿ. ಕಾಫಿ ಹೆಚ್ಚು ಲೇಬರ್ ಓರಿಯೆಂಟೆಡ್. ಸೊ ಅದಕ್ಕೆ ಏನ್ ಮಾಡಿದೆ, ನಾ ಇದನ್ನ ಮಾಡಿದೆ. ಆಮೇಲೆ ಕಮರ್ಷಿಯಲ್ ಬೆಳೆ, ಇದಕ್ಕೂ ಅದಕ್ಕೂ ಪೂರಕವಾಗಿರುವಂತಕ್ಕಂಥದ್ದು. 4 ಅಡಿಕೆ ಗಿಡದ ಮಧ್ಯೆ ಒಂದು ಏಲಕ್ಕಿ ಹಾಕಿದ್ರೆ ಸೊ ನಮ್ಗೆ ಏನಾಗುತ್ತೆ, ಅಡಿಕೆ ಕೊಯ್ಲಿಕ್ಕೂ ತೊಂದರೆ ಇಲ್ಲ, ಆ ಅಡಿಕೆಯ ಗರಿಗಳು ಕೂಡ ಬದಿಗೆ ಬೀಳ್ತವೆ, ಏಲಕ್ಕಿ ಡಿಸ್ಟರ್ಬ್ ಆಗಲ್ಲ. ಏಲಕ್ಕಿ ಒಳ್ಳೆ ಉತ್ಕೃಷ್ಟವಾದ ಬೆಳೆ, ಅದು ಯಾವತ್ತೂ ರೇಟ್ ಕಡಿಮೆ ಆಗುವಂತ ಚಾನ್ಸೇ ಇಲ್ಲ. ಯಾಕಂತೇಳಿದ್ರೆ ಎಲ್ಲ ಕಡೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಸೊ ಎಕ್ಸ್ಪೋರ್ಟ್ ಮಾಡೋ ವಸ್ತುಗಳಿಗೆ ಯಾವತ್ತೂ ನಮ್ಮ ದೇಶದಲ್ಲಿ ಬೆಲೆ ಇದೆ. ಜೊತೆಗೆ ನಾವು ಹಾಕಂತ ಗೊಬ್ಬರಕ್ಕೆ ಬಂದೇ ಬರುತ್ತೆ. ಯಥೇಚ್ಛವಾಗಿ ನೀರಿದೆ, ನಾನೇ ಓನ್ ಆಗಿ ಪಾಯಿಂಟ್ ಮಾಡಿ ನೀರು ಮಾಡ್ಕೊಂಡಿದ್ದೀನಿ. ಯಾರ ಮೇಲೂ ಡಿಪೆಂಡ್ ಆಗಿ ನಾನು ಎಲ್ಲೆಲ್ಲಿ ಹೋಗಿ ನಿಂತ್ಕೊಂಡು ಎಲ್ಲವೂ ಬೋರ್ ನಾನೇ ಮಾಡ್ಕೊಂಡಿದ್ದೀನಿ. ಸುಮಾರು 40 ಇಂಚ್ ನೀರಿದೆ. ಎಲ್ಲ ಕಡೆಗೂ ಒಂದು ಕಡೆಗೆ ಇನ್ನೊಂದು ಕಡೆಗೆ ಪೈಪ್ ಲೈನ್ ವ್ಯವಸ್ಥೆ ಇದೆ. ಸೊ ಹಾಗಾಗಿ ನನಗೆ ಅದು ಬಹಳ ಇಷ್ಟವಾದಂಥ ಇದು. ನಾನೇ ಒಂದು ಮಲ್ನಾಡು ಕೃಷಿಯನ್ನು ಮಾಡಬೇಕು, ಬಯಲು ಸೀಮೆ ಅನ್ನೋದನ್ನು ಅಳಿಸ್ಬೇಕು. ಇದು ನಮ್ಮದು ಮಲ್ನಾಡೆ, ಅವರೆಲ್ಲ ಹೋರಾಟ ಮಾಡಿದ್ದಕ್ಕೆ ಅದು ಮಲ್ನಾಡಾಗಿದೆ ಅಷ್ಟೇ. ನಾವು ಗಿಡಗಳ ಮರಗಳನ್ನು ಬೆಳೆಸಿದ್ರೆ ನಮಗೂ ಮಳೆ ಬಂದೇ ಬರುತ್ತೆ. ಎಲ್ಲ ಅರಣ್ಯವನ್ನು ನಾಶ ಮಾಡಿದರೆ, ಗಿಡ ಮರಗಳು ನಾಶ ಮಾಡಿದರೆ ಮಳೆ ಬಾ ಅಂದರೆ ಎಲ್ಲಿ ಬರುತ್ತೆ? ಸೊ ನಾವು ಯಥೇಚ್ಛವಾಗಿ ಮರ ಗಿಡಗಳನ್ನು ಬೆಳೆಸಿದರೆ ತನ್ನಷ್ಟಕ್ಕೆ ತಾನೇ ಮೋಡಗಳನ್ನು ತಡೆದು ಮಳೆಯನ್ನು ತರಿಸ್ತೀವಿ, ನಮ್ಮದು ಕೂಡ ಮಲ್ನಾಡಾಗುತ್ತೆ. ಸೊ ಅಲ್ಲಿ ಕೃತಕವಾದ ಮಲ್ನಾಡನ್ನೇ ನಾವು ಸೃಷ್ಟಿ ಮಾಡಿದ್ದೀವಿ. ಈಗ ನಮ್ಮ ಹೊಲಕ್ಕೆ ಹೋದರೆ ನಿಮಗೆ ಗೊತ್ತಾಗುತ್ತೆ ಮಲ್ನಾಡಲ್ಲಿ ಏನು ಬೆಳೀತಾ ಇದ್ರೆ ಅವೆಲ್ಲವನ್ನು ಕೂಡ ನಾವು ಪ್ರಾಯೋಗಿಕವಾಗಿ ನಾವು ಬೆಳೀತಾ ಇದ್ದೀವಿ. ಅದರಲ್ಲಿ ಸಕ್ಸಸ್ಸು ಆಗ್ತೀವಿ ಅನ್ನುವಂಥಕ್ಕಂಥ ನಂಬಿಕೆ ವಿಶ್ವಾಸ ನನಗಿದೆ. ಈ ಒಂದು ಚಿತ್ರದುರ್ಗದ ಒಂದು ಜಿಲ್ಲೆಯಲ್ಲಿ ಕೂಡ ಒಂದು ಮಲೆನಾಡನ್ನ ಸೃಷ್ಟಿ ಮಾಡ್ಬೇಕಂತ ಹೊರಟಿದ್ದೀರಿ ಸರ್. ನಾವು ನಿಮ್ಮ ಥರ ಒಂದು ಒಳ್ಳೆ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ಈ ಕೃಷಿಯಲ್ಲೇನೂ ಪ್ರಗತಿ ಕಾಣ್ಬೋದು. ಇತ್ತೀಚಿನ ಯುವಕರು ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ, ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ. ಅಂಥ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ನೋಡಿ, ನೀವೆಲ್ಲೇ ಹೋಗಿದ್ರೆ ಅವ್ರ ಬಾಡಿ ಎಲ್ಲಿಗೆ ಬರುತ್ತೆ ಅದನ್ನ ಯೋಚನೆ ಮಾಡಬೇಕು. ಬಾಡಿ ಎಲ್ಲಿಗೆ ಬರುತ್ತೆ ಅದು ನಿಮ್ಮ ಹುಟ್ಟೂರಿಗೆ ಬರಬೇಕು. ಹುಟ್ಟೂರಲ್ಲಿ ಮೊದಲು ನಿಮಗೆ ಜಾಗ ಐತಿಲ್ಲ ಅಂತ ನೋಡ್ಕೋಬೇಕು. ಸೊ ಎಲ್ಲರಿಗೂ ನಾನು ಕಿವಿ ಮಾತೇಳೋದೇನಂದ್ರೆ, ನಿಮಗೆ ಎಲ್ಲಿ ಯೋಗ್ಯತೆ ಇದೆ, ಎಲ್ಲಿ ಅರ್ಹತೆ ಇದೆ, ಯಾವ ನಿಮಗೆ ಕೌಶಲ್ಯ ಇದೆ, ಸ್ಕಿಲ್ ಇದೆ, ಆ ಉದ್ಯೋಗವನ್ನು ಮಾಡಿ, ಖಂಡಿತ ನೀವು ಅದರಲ್ಲಿ ಸಕ್ಸಸ್ ಆಗ್ತೀರಿ. ನಿಮಗೆ ಅದ್ರ ಬಗ್ಗೆ ಪರಿಜ್ಞಾನವೇ ಇಲ್ಲ, ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ, ಅದ್ರ ಬಗ್ಗೆ ಅನುಭವನೇ ಇಲ್ಲ ಅಂತೇಳಿದ್ರೆ ನೀವೆಲ್ಲೂ ಸಕ್ಸಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ 100 ಎಕರೆ 10 ಎಕರೆ 5 ಎಕರೆ ಜಮೀನು ಇಟ್ಕೊಂಡು ನೀವು ಮೈಸೂರಿಗೆ ಹೋಗೋದು, ಬೆಂಗಳೂರಿಗೆ ಹೋಗೋದು, ಮುಂಬೈಗೆ ಹೋಗೋದು ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ನಾವು ದೇಶನ ಪ್ರಶ್ನೆ ಮಾಡ್ತೀವಿ, ಅದಾಗಲಿಲ್ಲ, ಇದಾಗಲ್ಲ, ಅವರ ಸರ್ಕಾರ ಕೊಡಲಿಲ್ಲ, ಈ ಸರ್ಕಾರ ಕೊಡಲಿ ಅನ್ನೋಕ್ಕಿಂತ ನಾವು ಏನು ಕೊಟ್ಟಿದ್ದೀವಿ ದೇಶಕ್ಕೆ ಕೇಳಿ. ಈಗ ನಾನು ಡೈಲಿ 200 ಲೀಟರ್ ಹಾಲು ಕೊಡ್ತಾ ಇದ್ದೀನಿ, ಒಂದನಿ ಒಂದು ಡ್ರಾಪ್ ದೇಶ ಸೇವೆಗೋಸ್ಕರ ಕೊಡ್ತಾ ಇದ್ದೀವಿ. ಲಾಭ ಅಂತ ನಾನು ಮೊದಲೇ ಹೇಳಿದೆ, ನಾನು ಲಾಭದಾಯಕ ಅಲ್ವೇ ಅಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ. ಹಂಗಂತೇಳಿ ಎಲ್ಲವನ್ನೂ ಲಾಭ ನಿರೀಕ್ಷೆ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಸೊ ನಾವು 2 ಥರ ಯೋಚನೆ ಮಾಡಬೇಕು. ಇದರಿಂದ ನಾವು ಒಂದು ಸರ್ವಿಸ್ ಮೋಡ್ ಅಂತ ಇಟ್ಕೋಬೇಕು. ಒಂದು ಇದೊಂದು ಕೃಷಿ ಅನ್ನೋದು ಸೇವಾ ವಲಯ. ಸೇವಾ ವಲಯದಲ್ಲಿ ನಾವು ಏನು ನಿರೀಕ್ಷೆ ಮಾಡೋಕ್ಕಾಗುತ್ತೆ, ಲಾಭ ನಿರೀಕ್ಷೆ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಹಂಗೆ ಶಿಕ್ಷಣ ಒಂದು ಸೇವಾ ವಲಯ, ಕೃಷಿ ಒಂದು ಸೇವಾ ವಲಯ ಅಂತ ತಿಳ್ಕೋಬೇಕು. ನಾವೇ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ ಮಾಡಬೇಕು. ಇಲ್ಲಿ ಕನೆಕ್ಷನ್ ಕರೆಕ್ಷನ್ ಎರೆಕ್ಷನ್ ಅಂತ ಇರುತ್ತೆ. ಸೊ ಕನೆಕ್ಷನ್ನು ಕರೆಕ್ಷನ್ ಇದ್ದಾಗ ಮಾತ್ರ ಕೃಷಿಯನ್ನು ನಾವು ಒಂದು ಉತ್ಕೃಷ್ಟತಾನಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನನ್ನ ಹತ್ರ ಯಾಕೆ ಬಂದ್ರೆ ನೀವು ಇಷ್ಟೆಲ್ಲ ಮಾಡ್ದಂಗೆ, ನಾನು ಅಫಿಷಿಯಲ್ ಆಗಲ್ಲೆಲ್ಲ ಒಂದು 3 ಬಿಲ್ಡಿಂಗ್ ಕೊಟ್ಕೊಂಡು ಬಾಡಿಗೆ ಕೊಟ್ಕೊಂಡು ಹುಡುಗರನ್ನ ಫ್ಯಾಕ್ಟ್ರಿ ಕಳಿಸಿದ್ರೆ ನನ್ನ ಹತ್ರ ಬರ್ತಿದ್ರಾ? ಇಲ್ಲ. ಸೊ ನಮ್ಮಲ್ಲಿ ವಿಶೇಷತೆಯನ್ನು ಗುರುತಿಸಿದ್ರಿಂದ ನೀವು ಆಕಾಶವಾಣಿಯವರು ಇಲ್ಲಿಗೆ ನೀವು ಬಂದಿದ್ದೀರಿ. ಸೊ ಹಾಗಾಗಿ ನಾವು ಪ್ರಚಾರಗಳನ್ನು ಪ್ರಶಸ್ತಿಗಳನ್ನು ಹುಡುಕೊಂಡು ಹೋಗೋದಕ್ಕಿಂತ ಮುಂಚೆ ಪ್ರಚಾರ ಪ್ರಶಸ್ತಿ ನಮ್ಮ ಹತ್ರ ಬರುವ ರೀತಿಯಲ್ಲಿ ಸೇವೆಗಳನ್ನು ಮಾಡಲಿಕ್ಕಿರುವ ಏಕೈಕ ವ್ಯವಸ್ಥೆ ಅವಕಾಶಗಳಂದರೆ ಕೃಷಿ. ಯಾಕಂದರೆ ಕೃಷಿ ಭಾರತದ ಬೆನ್ನೆಲುಬು, ರೈತ ಭಾರತದ ಬೆನ್ನೆಲುಬು ಅಂತ ಹೇಳ್ತಾ ಇದ್ವಿ. ನಮಗೆ ಬೆನ್ನೆಲುಬೆ ಬೆನ್ನುಳೆನೇ ಇಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಕೃಷಿಗೆ ಪೂರಕವಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಹುಡುಗರು. ಸರ್ಕಾರ ಇಷ್ಟು ಸವಲತ್ತುಗಳು ಕೊಡ್ತಾ ಇದೆ ಗೊತ್ತಾ, ಎಲ್ಲ ಅರಣ್ಯ ಕೃಷಿ ಇಲಾಖೆಯಲ್ಲಿ, ಹಾರ್ಟಿಕಲ್ಚರ್ ಇಲಾಖೆಯಲ್ಲಿ, ಪಶುಸಂಗೋಪನೆ ಇಲಾಖೆಯಲ್ಲಿ, ರೇಷ್ಮೆ ಇಲಾಖೆಯಲ್ಲಿ. ಒಂದು ಎಕರೆ ನೀವು ರೇಷ್ಮೆ ಹಾಕೊಂಡ್ರೆ ಇವತ್ತು 650 ರೂಪಾಯಿ ಕೆಜಿ ಇದೆ. ಯಾರನ್ನು ಯೋಚನೆ ಮಾಡಿದಾರೆ? ಮನೆಗೆ ಕೊಡ್ತಾರೆ, ಸಲಕರಣೆಗಳು ಕೊಡ್ತಾರೆ, ಎಲ್ಲವೂ ಕೊಡ್ತಾರೆ. 15,000 ರೂಪಾಯಿ 20,000 ರೂಪಾಯಿಗೆ ಕೈ ಚಾಚ್ಕೊಂಡು ಹೋಗಿ ಅಲ್ಲಿ ನಿಂತ್ಕೊಂಡು ಯಾವುದೋ ಫ್ಯಾಕ್ಟ್ರಿಗೆ ಅಲ್ಲಿ ಕೊಟ್ಬಿಟ್ಟು ಅವನು ಉದ್ಧಾರ ಮಾಡಿಕೊಂಡು ಆಮೇಲೆ ಆ ರೋಗ ಬಂತು, ಈ ರೋಗ ಬಂತು, ನನಗೆ ಇದಾಗೈತೆ, ಸ್ಟ್ರೋಕ್ ಆಯಿತೆ, ಅದಾಯಿತೆ. ಯಾಕಂದರೆ ಇವ್ರು ತಿನ್ನೋದೆಲ್ಲ ವಿಷ ಅಲ್ಲೋಗಿ, ಕುಡಿಯೋದೆಲ್ಲ ಇವರು ವಿಷ. ನೀವು ಬೆಂಗಳೂರಿನಲ್ಲಿ, ಮುಂಬೈಯಲ್ಲಿ ಒಳ್ಳೆ ಶುದ್ಧವಾದ ನೀರು ಸಿಗುತ್ತೆ, ಶುದ್ಧವಾದ ಆಹಾರ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ. ಯಾವ ಟಿ ವಿ ಹಾಕ್ರಿ, ನಾಳೆಯಿಂದ ಇದನ್ನ ತಿನ್ನಬೇಡ್ರಿ, ನಾಳೆಯಿಂದ ಅದನ್ನ ತಿನ್ನಬೇಡ್ರಿ, ಇಲ್ಲಿ ಮೋಸ ಆಯಿತು, ಆ ಎಣ್ಣೆಯಲ್ಲಿ ಮೋಸ ಆಯಿತು, ಇದ್ರಲ್ಲಿ ಮೋಸ ಆಯ್ತು. ನೀವು ಬರೀ ಅದೇ ನೋಡ್ಬೇಕು, ಏನು ತಿನ್ಬೇಕಂತ ಅವ್ರಿಗೆ ಗೊತ್ತೇ ಇಲ್ಲ. ನಮಗೆ ಗೊತ್ತಿರುತ್ತಿಲ್ಲ ಮುಂದೆ ಏನು ತಿನ್ಬೇಕು ಅಂತ. ನೀವು ನೋಡಿ, ನಾವು ನೀವು ಬಂದ ತಕ್ಷಣ ಎಲ್ಲರಿಗೆ ಕೊಟ್ವಿ, ನೀವು ಬಂದ ತಕ್ಷಣ ಮಜ್ಜಿಗೆ ಕೊಟ್ವಿ, ಈಗ ಬ್ಯಾಲೆಟ್ ಜ್ಯೂಸ್ ಕೊಡ್ತೀವಿ. ಸೊ ಇದೆಲ್ಲ ಸಿಗುತ್ತಾ ಫ್ಯಾಕ್ಟ್ರಿ? ನಿಮಗೆ ತಂದು ಕೊಡ್ತಾನಾ? ಫಸ್ಟ್ ಆರೋಗ್ಯ, ಆರೋಗ್ಯದ ದೊಡ್ಡ ಸಂಪತ್ತು ಯಾವುದಿದೆ? ಈ ಸಂಪತ್ತನ್ನು ನಾವು ಗಳಿಸ್ಕೊಳ್ಳಿಕ್ಕೆ ಅವಕಾಶ ಇರೋದೇನಪ್ಪ ಅಂದರೆ ಇಲ್ಲಿ ಫಸ್ಟ್ ಆರೋಗ್ಯದ ಪಾಠ ಇಲ್ಲಿ. ಉಳಿದದ್ದು ಆಮೇಲೆ. ಜೀವನ ಇದ್ರೆ ಜಗತ್ತನ್ನ ಗೆಲ್ಬಹುದು. ನಿಮಗೆ ಜೀವನ ಇಲ್ಲದ ಜಗತ್ತನ್ನ ಗೆಲ್ಲಕ್ಕಾಗತ್ತೆ? ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ಎಲ್ಲ ತಂದು ಕೊಟ್ಟಿದೆಯಾ ಸರ್? ಖಂಡಿತ. ಈ ನಮಗೆ ರಿಟೈರ್ಮೆಂಟ್, ಎಲ್ಲರೂ ರಿಟೈರ್ಡ್ ಆಗ್ಬಿಡ್ತಾರೆ, ಈಗ ನಾನು ಇನ್ನು 1 ವರ್ಷಕ್ಕೆ ರಿಟೈರ್ಡ್ ಆಗಿ ಮನೆಗೆ ಬರ್ತೀನಿ ಅಂತ ತಿಳ್ಕೊಳ್ಳಿ. ಬಟ್ ನಾನು ಯಾವತ್ತೂ ಕೃಷಿಯಿಂದ ರಿಟೈರ್ಮೆಂಟ್ ಇಲ್ಲ. ನಾನು 6 ಅಡಿ 3 ಅಡಿ ಹೋಗೋವರೆಗೂ ಕೃಷಿ ನನಗೆ ಹತ್ತಿರ ಇರುತ್ತೆ, ಕೃಷಿ ಸಂಬಂಧಗಳಿರ್ತವೆ. ಹಾಗಾಗಿ ನಿವೃತ್ತಿಯೇ ಇಲ್ಲದ ಜೀವನ ಯಾವುದಿದ್ರೆ ಇದು ಕೃಷಿ. ನಿವೃತ್ತಿ ಇರಲ್ಲ ಇದರಲ್ಲಿ. ನೀವು ಏನೆಲ್ಲ ಮಾಡಿದ್ರಿ, ಬೆಳಿಗ್ಗೆ ಅಂದರೆ ಬೆಳಿಗ್ಗೆ ಕೆಲಸ ಕೊಡುತ್ತೆ, ಸಂಜೆ ಬೇಕಾದ್ರೆ ಸಂಜೆ ಕೆಲಸ ಕೊಡುತ್ತೆ, ಕುತ್ಕೊಂಡು ಮಾಡೋದಿದ್ರೆ ಕುತ್ಕೊಂಡು ಮಾಡೋ ಕೆಲಸ ಕೊಡುತ್ತೆ, ಮಲ್ಕೊಂಡು ನೋಡೋದಿದ್ರೆ ಮಲ್ಕೊಂಡು ನೋಡೋಂಥ ಕೆಲಸ ಇರುತ್ತೆ. ಏನು ಬೇಕಾದರೂ ಮಾಡಲಿಕ್ಕೆ ನಿಮಗೆ ಅವಕಾಶ ಇರುವಂಥ ಏಕೈಕ ವ್ಯವಸ್ಥೆ ಅಂದರೆ ನಮಗೆ ಕೃಷಿ. ಆದ್ದರಿಂದ ಕೃಷಿ ಸಂತೋಷಕ್ಕಷ್ಟು ನನಗೆ ಜೀವನ ಇನ್ಯಾವುದೂ ಕೊಟ್ಟಿಲ್ಲ. ಕೃಷಿಯೇ ನನ್ನ ಉಸಿರು, ಕೃಷಿಯೇ ನನ್ನ ಬದುಕು. ದೇಶಕ್ಕೋಸ್ಕರ ಏನಾದ್ರು ಮಾಡಬೇಕು ಅನ್ನೋದು ನಮ್ಮ ಆಸೆ. ಸೊ ಇದರಿಂದ ನನಗೆ ಲಾಭ ಬರುತ್ತೆ, ಇದರಿಂದ ನಾನು ಕೋಟಿ ಸಂಪಾದನೆ ಮಾಡ್ತೀನಿ, ನನ್ನ ಮಕ್ಕಳ ನಾಳೆ ಇನ್ನೊಂದು 5 ಸೈಟ್ ತಗೊಂಡ್ಬಿಡ್ತಾರೆ, 10 ಎಕರೆ ಜಮೀನು ತಗೊಂಡ್ಬಿಡ್ತಾರೆ, ಮನೆ ಕಟ್ತಾರೆ ಅನ್ನೋದೆಲ್ಲ ಶುದ್ಧ ಸುಳ್ಳು. ನಾವು ಎಲ್ಲರ ಥರ ನಾವು ಕೂಡ ಬದುಕಿದ್ರೆ ಉಪಯೋಗ ಆಗಲ್ಲ. ನಾವು ಸತ್ ಮೇಲೂ ಬದುಕಿರಬೇಕು ಅಂತೇಳಿದ್ರೆ ನಾವು ಮಾಡಿದ ಕೆಲಸಗಳು ಮಾತಾಡಬೇಕು, ನಾವು ಮಾಡಿದ ಕೆಲಸಗಳು ಮಾತಾಡಬೇಕು ಅಂತೇಳಿದ್ರೆ ಈ ರೀತಿ ಬದುಕನ್ನು ನಾವು ರೂಪಿಸ್ಕೊಂಡು ಹೋಗಬೇಕು. ಅದರ ಅಗತ್ಯತೆಯನ್ನು ನಾವು ಸಾರಿ ಹೇಳಬೇಕು ಜನಗಳಿಗೆ. ಹಂಗಾಗಿ ಯುವಜನ ಅರ್ಥ ಮಾಡ್ಕೋಬೇಕು. ಸೊ ರೈತರ ಮಕ್ಕಳಾಗಿ, ರೈತರಾಗಿ ನಮ್ಗೆ ಯಾವ ಸವಲತ್ತುಗಳು ಇಲ್ಲದೆ ರೀತಿಯಲ್ಲಿ ನಾವು ಈ ಥರ ಒಂದು ಸ್ವರ್ಗ ಸೃಷ್ಟಿ ಮಾಡಿದ್ದೀವಿ. ಈಗೆಲ್ಲ ಸರ್ಕಾರಗಳು ಸಹ ಅನೇಕ ಇಲಾಖೆಗಳು ಕರೆದು ಅವರಿಗೆ ಸಹಾಯ ಹಸ್ತವನ್ನು ಜಾಸ್ತವೆ. ಆ ಥರ ಮಾಡಿಕೊಂಡು ತಾವು ಬದುಕನ್ನು ರೂಪಿಸ್ಕೋಬೇಕು. ಅದರಿಂದ ನಾನು ಎಲ್ಲರಿಗೂ ತಮ್ಮ ಮೂಲಕ ಮನವಿ ಮಾಡ್ಕೊಳ್ಳೋದಂದರೆ, ಕೃಷಿಯನ್ನು ಪ್ರೀತಿಸಿ, ಅದು ನಿಮ್ಮನ್ನು ಬೆಳೆಸುತ್ತೆ, ಪೋಷಿಸುತ್ತೆ. ಎಲ್ಲ ಹೇಳಿದಿರಿ, ತೆಂಗನ್ನು ನೀವು 3 ವರ್ಷ ಸಾಕಿ ಅಂತ ಹೇಳುತ್ತೆ. ಅದು ಅದೇನು ಹೇಳುತ್ತೆ, ನಿಮ್ಮನ್ನು ನಾನು 100 ವರ್ಷ ಸಾಕ್ನಿ ಅಂತ ಹೇಳುತ್ತೆ. ತೆಂಗನ್ನು 3 ವರ್ಷ ನಾವು ಸಾಕಿರೋದು, 100 ವರ್ಷ ನಮ್ಮನ್ನು ಸಾಕ್ನಿ ಅಂತ ಹೇಳಿದ್ರೆ ನೀನು ಯಾಕೆ 3 ವರ್ಷದಲ್ಲಿ ಇನ್ನೊಬ್ಬನ 100 ವರ್ಷ ಸಾಕಕ್ಕೆ ಹೋಗ್ತೀಯ ಅಲ್ಲಿಗೆ? 3 ವರ್ಷ ನೀನು ಕಷ್ಟಪಟ್ಟರೆ, ಏನೋ ನಾನು 3 ವರ್ಷ ಕಷ್ಟಪಟ್ಟರೆ ನಾನು ಸಾಕಿದ್ದು ಎಳ್ಳೀರು ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಆಯಿತು. ಇವತ್ತು 1 ಎಳ್ಳೀರು ಎಷ್ಟಾಯ್ತು? 60 ರೂಪಾಯಿ ಆಗುತ್ತೆ. ನಾನು ಒಂದು ಗೊನೆನೆ ಕಡ್ದಾಕಿದ್ದೀನಿ ಇಲ್ಲಿ. ಸೊ ಅದರಿಂದ ನಾವು ಉದ್ಯೋಗವನ್ನು ಹುಡುಕಿಕೊಂಡು ಹೋಗೋ ಬದಲು ನಾವು ಉದ್ಯೋಗವನ್ನು ಬೇರೆಯವ್ರಿಗೆ ಹೆಂಗೆ ಕೊಡ್ಬೋದು, ಉದ್ಯೋಗಗಳನ್ನು ಹೆಂಗೆ ಸೃಷ್ಟಿ ಮಾಡ್ಬೋದು ಅನ್ನುವಂಥಕ್ಕಂಥದ್ದು ಇರೋದು. ಪ್ರಪಂಚದಲ್ಲಿ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥ ಅವಕಾಶ ಇರೋದು ಕೃಷಿ ವಲಯಕ್ಕೆ. ಇದೊಂದು ದೊಡ್ಡ ಸೇವಾ ವಲಯ. ಅದರಿಂದ ಎಲ್ಲರೂ ಕೂಡ ತಮ್ಮ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು, ನಿಷ್ಠೆಯಿಂದ ಪ್ರೀತಿಸಬೇಕು. ಸುಮ್ಮನೆ ಏನೋ ಕಾಟಾಚಾರಕ್ಕೆ ನಾನು ಮಾಡಿಬಿಟ್ಟೆ, ಲೋನ್ ಕೊಟ್ಟರು ಅನ್ನೋದಲ್ಲ. ಅದ್ರ ಬಗ್ಗೆ ತಿಳುವಳಿಕೆ ಬೇಕು, ಅನುಭವ ಬೇಕು. ನಾನು ಬೆಳೆದ್ಮೇಲೆ ಮಾರ್ಕೆಟಿಂಗ್ ಸಿಸ್ಟಮ್ ಹೆಂಗಿದೆ, ಯಾಕೆ ನಾವು ಇದನ್ನು ಮಾಡಬೇಕು, ಇದನ್ನು ಮಾಡಿದ್ರೆ ಉಪಯೋಗ ಏನು ಅಂತ ಯೋಚನೆ ಮಾಡಿ ಕೃಷಿಗೆ ಬರಬೇಕು. ಸರ್, ಈ ಕಾರ್ಯಕ್ರಮ ಕೇಳೋಂಥ ರೈತರು ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ಇಲ್ಲ, ಸಂಪರ್ಕ ಮಾಡಿದ್ರೆ ಕೆಲವರು ಏನು ಮಾಡ್ಬಿಡ್ತಾರೆ, ಫೋನ್ನಾಗೆಲ್ಲ ಕೃಷಿ ಬೆಳೆ ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದಾಗಬಾರ್ದು. ನಮ್ದು ಹಿರಿಯೂರ್ ತಾಲೂಕು ಸಂಗೇನಹಳ್ಳಿ ಅಂತ ಕುಗ್ರಾಮ, ಇವತ್ತಿನವರೆಗೆ ಊರಿಗೆ ಬಸ್ ಬರಲ್ಲ, ನಡ್ಕೊಂಡೇ ಬರಬೇಕು. ಅಬ್ಬಿನವಳೆ ಅಂತ ಧರ್ಮಪುರ ರೋಡಲ್ಲಿ ಬಂದರೆ ಇಲ್ಲಿಂದ 3 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಶಿಡ್ಲಕೋಟೆ ಅಂತ ಬಂದರೆ 1.5 ಕಿಲೋಮೀಟರ್ ಆಗುತ್ತೆ. ಖಂಡಿತ ಬಂದರೆ ಅವ್ರು ನೋಡ್ಬೋದು ನಾವೇನೇನು ಕೃಷಿ ಮಾಡಿದ್ವಿ, ಹೇಗೆ ಮಾಡಿದ್ವಿ. ಈಗ 2 ದನ ಕಡಿದ್ರೆ ಗಂಜಲವನ್ನು ಕೂಡ ನಾವು ಹೆಂಗೆ ಅದನ್ನು ಬಳಸ್ಕೊಳ್ತಾ ಇದ್ವಿ, ಸಗಣಿಯನ್ನು ಹೆಂಗೆ ನಾವು ಬಳಸ್ಕೊಳ್ತಾ ಇದ್ವಿ. ಯಾಕಂದ್ರೆ ನೋಡಿ ತಿಳಿಬೇಕು, ಮಾಡಿ ಕಲಿಬೇಕು. ಸೊ ಎರಡನ್ನೂ ಇಲ್ಲಿ ಅವಕಾಶ ಇದೆ ನಿಮಗೆ. ಆದ್ದರಿಂದ ಅವ್ರು ನೇರವಾಗಿ ಬಂದರೆ ನಾನಿದ್ರೆ ನಾನೇ ಅವರಿಗೆ ಹೇಳ್ತೀನಿ, ತಿಳುವಳಿಕೆ ಹೇಳ್ತೀನಿ. ನನ್ನ ಮಕ್ಕಳಿದ್ರೆ ಅವರು ನನಗಿಂತ ಹೆಚ್ಚು ತಿಳುವಳಿಕೆ ಜ್ಞಾನ ಉಳ್ಳವರಾಗಿದ್ದಾರೆ, ಅವರು ಹೇಳ್ತಾರೆ. ಸರ್, ಈ ಕಾರ್ಯಕ್ರಮ ಕೇಳಂತ ರೈತರು ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮ ಫೋನ್ ನಂಬರ್ ಹೇಳಲಿಕ್ಕಾಗತ್ತಾ? ಖಂಡಿತ. 9444-656-241. ಮತ್ತೊಮ್ಮೆ ಹೇಳ್ತೀನಿ, 9444-85-65